ದೇವದುರ್ಗ ತಾಲೂಕಿನ ನೀಲೋಗಲ್ ಗ್ರಾಮದ ಶರಣಪ್ಪ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಶರಣು ಮಡಿವಾಳ್ ಅಂಥೇಳಿ. ಇವರು ನಿಲೋಗಲ್ ಗ್ರಾಮದ ರೈತರು, ಯುವ ರೈತರು ಅಂತಲೇ ಹೇಳ್ಬೋದು. ಇವರ ಒಂದು ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಶರಣು ಮಡಿವಾಳ್ ಅವರೇ, ತಾವು ಯುವಕರು, ಏನು ವಿದ್ಯಾಭ್ಯಾಸ ಆಗಿದೆ ತಮ್ಮದು? ನಮ್ಮದು ಸೆಕೆಂಡ್ ಪಿ ಯು ಸಿ ವಿದ್ಯಾಭ್ಯಾಸ ಮುಗಿದಿದೆ ಸರ್. ಅಂದರೆ ಸೆಕೆಂಡ್ ಪಿ ಯು ಸಿ ಮುಗಿಸಿ ನೀವು ನೇರವಾಗಿ ಕೃಷಿಗೆ ಬಂದ್ರೆ? ನಾವು ನಮ್ಮದು ಪೂರ್ವಜರೆಲ್ಲರೂ, ನಮ್ಮ ತಂದೆ, ನಮ್ಮದು ತಾತ ಮುತ್ತವರೆಲ್ಲರೂ ಕೃಷಿಯನ್ನು ಅವಲಂಬಿಸಿದ್ರು ಸರ್. ನಾವು ಸ್ವಲ್ಪ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಕಡೆ ವಿದ್ಯಾಭ್ಯಾಸ ಮಾಡಿದಾಗ ಮತ್ತೆ ನಮಗೆ ಕೃಷಿನೇ ಮಾಡಬೇಕಂತೇಳಿ ಒಂದು ಮನೆಯಲ್ಲಿ ಎಲ್ಲರೂ ಕೃಷಿ ಮಾಡೋಣ ಅಂತೇಳಿ ಅನ್ಕೊಂಡಾಗ ನಮಗೂ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ಮೂಡಿತು ಸರ್. ಆಸಕ್ತಿ ಮೂಡಿದಾಗ ನಮ್ಮ ತಂದೆಯವ್ರಿಗೆ ವಯಸ್ಸಾಗ್ತಾ ಬಂತು. ನಾವು ಮೂರು ಜನ ತಮ್ಮರಲ್ಲಿ, ನಾವು ಮೂರು ಜನನೂ ಕೃಷಿಯಲ್ಲಿ ಅವಲಂಬನೆ ಮಾಡಿ ಒಳ್ಳೆ ಒಳ್ಳೆ ಫಲವತ್ತಾದ ಭೂಮಿಯೇ ನಮ್ಮ ಸರ್. ಫಲವತ್ತಾದ ಭೂಮಿಯಲ್ಲಿ ಒಳ್ಳೆಯ ಫಸಲವನ್ನು ತೆಗೆಬೇಕೆಂಬ ಆಸೆನ ಆಯ್ತು ಸರ್. ನಮಗೆ ಬೇರೆ ಯಾವ ಬ್ಯಾಕ್ ಬೋನ್ ಇಲ್ಲದೆ ನಾವು ಇಲ್ಲಿವರೆಗೆ ಸಮೃದ್ಧಿಯಾದ ಬೆಳೆಯನ್ನು ಬೆಳಕೊಂಡು ನಾವು ಅತ್ಯುತ್ತಮವಾದ ಬೆಳೆಗಾರರು ಮತ್ತು ರೈತ ಬಾಂಧವರು ಅಂತ ಅನ್ಕೊಂಡಿವಿ ಸರ್. ಅಂತಂದರೆ ನೀವು ಸೆಕೆಂಡ್ ಪಿ ಯು ಸಿ ಆದಮೇಲೆ ಏನಾದರೂ ಅಲ್ಲಲ್ಲಿ ಕೆಲಸ ಮುಗಿಸಿ ಮತ್ತೆ ಕೃಷಿಗೆ ಬಂದ್ರೆ, ಅಥವಾ ಏನು ಮೂರು ತಕ್ಷಣ ನೇರವಾಗಿ ನೀವು ಕೃಷಿಯಲ್ಲಿ ತೊಡಸ್ಕೊಂಡಿಲ್ಲ ಸರ್? ನಾನು ಸೆಕೆಂಡ್ ಪಿ ಯು ಸಿ ಮುಗಿತು. ಸೆಕೆಂಡ್ ಪಿ ಯು ಸಿ ಮುಗಿದಾಗ ನಾನು ಬೇರೆ ಪ್ರೈವೇಟ್ ಒಂದು ಕಂಪನಿ, ಒಂದು ನಂದೇ ಆದಂಥ ಒಂದು ಎಂಟರ್ಪ್ರೈಸಸ್ ಅಂತೇಳಿ ಪ್ರಾರಂಭ ಮಾಡಿದ್ವಿ ಸರ್. ನಾನು ಎಂಟರ್ಪ್ರೈಸಸ್ ಅಂತ ಪ್ರಾರಂಭ ಮಾಡಿದ್ದು. ಆ ಎಂಟರ್ಪ್ರೈಸಸ್ನಲ್ಲಿ ನನಗೆ ಈ ಒಂದು ದಿನಬಳಕೆ ಮನೆಯ ವಸ್ತು, ದಿನಬಳಕೆಯ ಒಂದು ಮೆಟೀರಿಯಲ್ಸ್ಗಳನ್ನೆಲ್ಲ ನಾನು ಸೇಲ್ ಮಾಡ್ಕೊಂತ ಸ್ವಲ್ಪ ದಿನ ಅನುಭವಿಸಿದ್ದೆ ಅದರಲ್ಲಿ. ಆದರೆ ನಮ್ಮಲ್ಲಿ ನಮ್ಮ ತಂದೆಯವರೆಲ್ಲರೂ, ನಾವು ಕೃಷಿ ಭೂಮಿ ಚೆನ್ನಾಗಿದೆ ನಮ್ಮಲ್ಲಿ, ನೀ ಅದನ್ನೇ ಯಾಕೆ ಮಾಡ್ಕೊಂತ ಹೋಗ್ತಿದ್ದೆ ನೀನು, ಇದೇ ನಮ್ಮ ಭೂಮಿಯಲ್ಲಿ ಚೆನ್ನಾಗಿ ಬೆಳೆ ಬೆಳ್ಕೊಂಡು ನಾವಿಲ್ಲೇ ಊರ ಹತ್ರ ಏನೇ ಎಲ್ಲರ ಜೊತೆಗೆ ಇರ್ಬೋದಲ್ಲ ಅಂತ ಅನ್ಕೊಂಡಾಗ ತಂದೆಯವರು ಅಲ್ಲಲ್ಲಿ ಊರೂರ ಬೇರೆಯವ್ರ ಕೈ ಕೆಳಗೆ ಯಾಕೆ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ಅಂತಂದಾಗ ನಾನು ಸಿಂಧನೂರಿನಲ್ಲಿ ಈ ಒಂದು ಎಂಟರ್ಪ್ರೈಸಸ್ ಪ್ರಾರಂಭ ಮಾಡಿದ್ದೆ ಸರ್. ಆಮೇಲೆ ನನ್ನ ಸ್ಟಡಿನೂ ಅಲ್ಲೇ ಮುಗಿದ್ ಸರ್. ಅಸಲಾಗ ಅಲ್ಲಿಂದ ಮತ್ತೆ ನಮ್ಮ ತಂದೆಯವರು ಕೃಷಿ ಮಾಡೋಣ, ನಾವು ಕೃಷಿ ಎಲ್ಲರ ಜೊತೆಗಿದ್ದು ಕೃಷಿ ಮಾಡೋಣ, ಬೇರೆಯವ್ರ ಕೈ ಕೆಳಗೆ, ಯಾಕೆ ನಮ್ಮ ಭೂಮಿನೂ ಸಾಕಷ್ಟು ಇದೆ ನಮಗೆ ಅನ್ಕೊಂಡಾಗ ಸರ್, ನಮ್ಮಲ್ಲಿ ನಾಲ್ಕು ಎತ್ತುಗಳು, ಎರಡು ಜೀತಾಳು ಮತ್ತೆ ಟ್ಯಾಕ್ಟ್ರು, ಇವಿಷ್ಟೆಲ್ಲ ಸೌಲಭ್ಯ ಇದ್ದಾಗ ನಾನು ಕೃಷಿನ ನನಗೂ ಸ್ವಲ್ಪ ಆಸಕ್ತಿ ಮೂಡಿತು ಸರ್. ಕೃಷಿ ಬಗ್ಗೆ ಆಸಕ್ತಿ ಮೂಡಿದಾಗ ಭೂಮಿ ಐತಿ, ತಂದೆಯವರು ಕರೀತಿದ್ದಾರೆ, ಒಳ್ಳೆ ಚೊಕ್ಕಲ್ತನ ಮಾಡೋಣ, ನಿಮ್ಮ ತಲೆ ಹೊಳಿ, ನಮ್ಮ ತಲೆ ಹೊಳಿ ಸರ್. ನಮ್ಮ ತಲೆ ಹೊಳಿದಾಗ ನಾವು ಕೃಷಿಯನ್ನು ಭಾಳ ಯಾರು ಬಲವಂತದಿಂದಿಲ್ಲ ಸರ್, ಅಷ್ಟು ಆತ್ಮೀಯದಿಂದ ಸ್ವೀಕಾರ ಮಾಡ್ಕೊಂಡಿವಿ ನಾವು ಇದನ್ನ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ವಿ ಸರ್. ಎಷ್ಟು ಎಕರೆ ಭೂಮಿ ಇತ್ತು ತಮ್ಮದು? ಈಗ ನಮ್ಗೆ ಸರ್ ಹೊರಭೂಮಿ ಒಂದು 30 ಎಕರೆ ಹೊರಭೂಮಿ ಇದೆ ಸರ್, ಒಂದು 15 ಎಕರೆ ನೀರಾವರಿ ಇದೆ, 45 ಎಕರೆ ಭೂಮಿ ಇದೆ, 15 ಎಕರೆ ಗದ್ದೆ ಇದೆ, 30 ಎಕರೆ ಹೊರವಲ ಇದೆ. ಅಂದ್ರೆ ಸಾಕಷ್ಟು ಭೂಮಿ ಇತ್ತು, ಅಣ್ಣತಮ್ಮರೆಲ್ಲರೂ ಕೂಡ್ಕೊಂಡು ಒಳ್ಳೆ ಒಕ್ಕಲ್ತನ ಮಾಡೋಣ, ಯಾಕೆ ನಾವು ಇನ್ನೊಬ್ಬರ ಕೈಯಲ್ಲಿ ದುಡಿಯೋಣ, ಭೂಮಿ ತಾಯಿ ದುಡಿದ್ರೆ ಯಾಕೆ ನಮಗೆ ಕೈ ಹಿಡಿಯಲ್ಲ ಎಂಬಂತ ಒಂದು ಉದ್ದೇಶದಿಂದ ನೀವು ಕೃಷಿಗೆ ಬಂದ್ರಿ. ಹೇಗೆ ಅನಿಸ್ತಿದೆ ಕೆಲಸ ಬಿಟ್ಟು ಬಂದ್ಮೇಲೆ ಮತ್ತೆ ನೀವು ಕೃಷಿಗೆ ಬಂದ್ರಿ, ಹಳ್ಳಿಗೆ ಬಂದ್ರಿ, ಅಡ್ಜಸ್ಟ್ ಆಗೋದು, ದುಡಿಯೋದು ಇದೆಲ್ಲ ಇದ್ದಿದ್ದೆ? ಕೃಷಿ ಬಂದೀವಿ ಸರ್, ನಾವು ಬರೋದ್ರಾಗ ಎಲ್ಲ ರೀತಿಯ ಈಗ ಆಳುಕೋಳಗಳಾಯಿತು ಮತ್ತು ರಾಸಾಯನಿಕ ಗೊಬ್ಬರಗಳಾಯಿತು, ಕ್ರಿಮಿನಾಶಕಗಳಾಯಿತು, ಅದು ಅದ್ದೂರಿ ಬೆಲೆ ಏನಿದ್ದಿಲ್ಲ ಸರ್. ಅವಾಗ ಬೆಲೆಯಲ್ಲಿ ಭಾಳ ಕೆಳಮಟ್ಟದ ಬೆಲೆ ಇದ್ದವು. ಕೆಳಮಟ್ಟದ ಬೆಲೆ ಇದ್ದಂತಂದಾಗ ನಮಗೆ ಇಂಥವೆಲ್ಲ ಬೆಲೆ ಕೆಳಮಟ್ಟದ ಈ ಒಂದು ರಾಸಾಯನಿಕ ಗೊಬ್ಬರ ಇವೆಲ್ಲ ಇದು ಉಪಯೋಗಿಸಿ ನಾವು ಬೆಳೆ ಒಳ್ಳೆ ಅತ್ಯುತ್ತಮವಾದ ಬೆಳೆಯನ್ನು ಪಡ್ಕೊಂಡ್ರು ನಾವು. ಅವಾಗ ಆರಂಭದಲ್ಲಿ ಚೆನ್ನಾಗಿತ್ತು, ಇವೆಲ್ಲ ಔಷಧಿಗಳು ಗೊಬ್ಬರಗಳು ಚೆನ್ನಾಗಿ ಹಾಕಿದಾಗ ಇಳುವರಿ ಹೆಚ್ಚು ಬಂತು. ಇಷ್ಟು ಎಫೆಕ್ಟೆಡ್ ಭೂಮಿಗೆ ಆಯಿತು, ಯಾವ್ದಕ್ಕಾಯ್ತು ಎಫೆಕ್ಟೆಡ್, ಮನುಷ್ಯನಿಗಾಯ್ತು ಎಫೆಕ್ಟೆಡ್ ಅಂತ ಕ್ರಿಮಿನಾಶಕಗಳು ಇದ್ದಿಲ್ಲ ಸರ್. ಅವಾಗ ಭಾಳ ಚೆನ್ನಾಗಿದ್ದು ಕ್ರಿಮಿನಾಶಕ ಇದ್ದವು. ಅದನ್ನು ಅಷ್ಟು ನಾವು ಸ್ವಲ್ಪ ಖರ್ಚಿನಲ್ಲಿ ಹೆಚ್ಚಿನ ಲಾಭ ತಗೊಂಡಿದ್ವಿ ನಾವು. ನಾವೆಲ್ಲ ರೈತರು, ರೈತ ಮಕ್ಕಳು ನಾವೆಲ್ಲರೂ, ಬೇರೆ ಏನು ಆಮದಾನಿ ಇದ್ದಿಲ್ಲ. ಈಗ ಮೋದಿ ಆ ರೊಕ್ಕ ಈ ರೊಕ್ಕ ಆಗಿನ ಸರ್ಕಾರದಲ್ಲಿ ಯಾವುದು ನಮಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದಿಲ್ಲ. ಬೆಳೆ ಬೆಳಿಬೇಕು, ಜೀವನ ಮಾಡಬೇಕು. ಅಂಥ ಪರಿಸ್ಥಿತಿಯಲ್ಲಿ ನಮ್ಗೆ ನಮ್ಮ ರೈತರು, ಹಳ್ಳಿ ಜನರು ಎಲ್ಲರೂ, ಭೂಮಿ ತಾಯಿ ನಮ್ಮ ಯಾವತ್ತೂ ಕೈ ಬಿಟ್ಟಿಲ್ಲ ಸರ್. ಅವಾಗ ಅಂದ್ರೆ ಆರಂಭದಲ್ಲಿ ನೀವು ಖುಷಿಯಿಂದ ಬಂದಾಗ ನಿಮಗೆಲ್ಲ ಬೆಳೆ ರೇಟು ಎಲ್ಲ ಚೆನ್ನಾಗಿ ಸಿಗ್ತಾರೆ. ಆ ಬೆಳೆಯಿಂದನೇ ನಮಗೆ ವರ್ಷಕ್ಕೆ ವರ್ಷಕ್ಕೆ ಮತ್ತೆ ನಮಗೆ ಚೈತನ್ಯ ಶಕ್ತಿ ಬಂತು. ಇದೊಂದು ಮಾಡೋಣ, ಮಿಶ್ರ ತಳಿ ಮಾಡೋಣ ಅಂತ ಅನಿಸ್ತಾರೆ ನಮ್ಗೆ. ಬೇರೆ ಬೇರೆ ಒಂದ್ಸರಿ ನೀರಾವರಿಯಲ್ಲಿ ಭತ್ತ ಮಾಡೋಣ, ಭತ್ತ ಅರ್ಧ, ಮತ್ತೆ ಕಾಟನ್ ಮಾಡೋಣ, ಮತ್ತೆ ಕಡಲೆ ಬಿತ್ತೋಣ, ಹಿಂಗೆ ಸ್ವಲ್ಪ ನಾವೆಲ್ಲ ಒಂದೇ ಬೆಳೆಗೆ ಅಡಿಟ್ ಆಗಲ್ಲ. ಒಂದ್ 2-3 ವರ್ಷ ಆದ್ಮಾಗ ಸರ್ ಸ್ವಲ್ಪ ಬೆಳೆ ಬೇರೆ ಬೇರೆ ರೀತಿಯಿಂದ ಬೆಳೆ ಮಾಡಿಕೊಂಡು ನಾವು ಇದ್ರಾಗ ಒಂದರಾಗ ಲಾಸ್ ಆದ್ರೂ ಇನ್ನೊಂದು ಕೈ ಹಿಡಿತದೆ ನಮಗೆ ಅಂತೇಳಿ ಒಂದು ನಾನಾ ರೀತಿ ಬೆಳೆಗಳನ್ನೆಲ್ಲ ನಾವು ವಿಚ್ಛೇದನ ಮಾಡ್ಕೊಂತ ಬಂದಿವಿ ಸರ್. ಈಗ ಶರಣವ್ರೆ, ತಾವು ಪಿ ಯು ಸಿ ಮುಗಿದ ಮೇಲೆ ಅಲ್ಲಿ ಕೆಲಸ ಮಾಡಿದ್ ಮತ್ತೆ ಸಿನ್ನೂರಿಯಿಂದ ಮತ್ತೆ ನೀವು ನಿಲೋಗಲಿಗೆ ಬಂದ್ರಿ, ಬಂದ ಮೇಲೆ ಈ 30 ಎಕರೆ ಹೊರಹೊಲ, 15 ಎಕರೆ ಗದ್ದಿ, ಏನು ಪ್ರಯೋಗಗಳನ್ನು ಮಾಡಿದ್ರಿ ನೀವು ಬಂದ ಮೇಲೆ? ನಾನು ಸರ್ ಪ್ರಯೋಗ ಮಾಡ್ಬೇಕಂತಂದ್ರೆ ಸರ್, ಮೊದಲು ನಮ್ಮ ತಾತ ಮುತ್ತವರೆಲ್ಲರೂ ಈ ನೀರಾವರಿಯಲ್ಲಿ ಜೋಳ ಬೆಳಿತೀವಿ ಸರ್, ನೀರಾವರಿ ಜೋಳ ಅಂತ. ಹೌದು, ಹೈಬ್ರಿಡ್ ಜೋಳ. ಹೈಬ್ರಿಡ್ ಜೋಳ, ಹೈಬ್ರಿಡ್ ಜೋಳ ಹಾಕ್ತಾರೆ ಸರ್. ನೀರಾವರಿ ಈಗ ನಮ್ಗೆ ಜವರಿ ಜೋಳನು ಆಗ್ತದೆ ಸರ್, ಆಗ್ತದೆ ಸರ್. ಆಗ್ತಾಗ ನಾವೇನ್ ಮಾಡಿ ಸರ್, ಬಂದು ಔಟ್ರ ನೀರಾವರಿಯಲ್ಲಿ ನಾವು ಔಟ್ರನ್ನ ಬಂದ್ ಮಾಡಿಸಿಕೊಂಡ್ವಿ. ಯಾಕೆ ಬಂದ್ ಮಾಡಿಸಿವಿ ಅಂತಂದ್ರೆ, ಈ ನೀರಾವರಿ ಇದನ್ನ ಬಯಲದಾಗ ಉಪಯೋಗ ಮಾಡ್ಕೊಂಡು ನೀರಾವರಿಯಲ್ಲಿ ಕಾಟನ್ ಆಯ್ತು, ಪ್ಯಾಡೆ ಆಯ್ತು, ಭತ್ತ ಬೆಳೆಯೋಣ, ಮಡಿ ಮಾಡ್ಕೊಂಡು ಸ್ವಲ್ಪ ಲೇವಲ್ಗಳು ಇದ್ದಿಲ್ಲ, ಹೊಲಗಳು ಲೇವಲ್ ಮಾಡ್ಕೊಂಡ್ವಿ ಸರ್. ಲೇವಲ್ ಮಾಡ್ಕೊಂಡು ಒಂದೇ ವರ್ಷ ಏನು 15 ಎಕರೆ ಮಾಡಲಿಲ್ಲ ಸರ್ ನಾವು. ವರ್ಷ 5 ಎಕರೆ ಹೊಲ ಟೈಪ್ ಲೇವಲ್ ಮಾಡ್ಕೊಂಡು ಗದ್ದೆ ಮಾಡ್ಕೊಂಡು ಉರದ ಹೊಲ ಹೊರ ಹೊಲ ಮಾಡ್ಕೊಂಡು ಅದಕ್ಕೆ ಲೈಟ್ ನೀರು ತಗೊಂಡು ಕಾಟನ್ ಮಾಡಿ ಮತ್ತೆ ಸ್ವಲ್ಪ ಉಳಿದುದನ್ನ ಭತ್ತ ಕಡಲೆ ಮಾಡ್ಕೊಂಡು ಹಿಂಗೆ ಒಂದು ಸ್ವಲ್ಪ ಮಾಡ್ಕೊಂಡು ಈಗ ಪೂರ್ಣ 15 ಎಕರೆ ಹೊಲ ಪೂರ್ಣ ಲೇವಲ್ ಅಂತಕ್ಕೆ ಬಂದು ನಾವು ಏನಾದರೂ ಮಾಡ್ಕೊಬಂತ ಇಟ್ಕೊಂಡಿವಿ ಸರ್. ಗದ್ದೆ ಹಚ್ಚೋದಕ್ಕೂ ಬರ್ತದೆ ಸರ್, ಈ ಕಡೆ ಹತ್ತಿ ಮಾಡೋಕ್ಕೂ ಬರ್ತದೆ, ಮತ್ತೆ ಕಡಲೆ ಬಿತ್ತಕ್ಕೂ ಬರ್ತದೆ. ಮೂರು ಹಂತದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೂರು ಹಂತದಲ್ಲಿ ನಾವು ಹೊಲ ಸಮತಟ್ಟಣೆ ಲೆವೆಲ್ ಮಾಡ್ಕೊಂಡು ಮೂರು ಥರ ಬೆಳೆ ಬೆಳ್ಕೊಳ್ಳೋಕೆ ಅನುಕೂಲ ಮಾಡ್ಕೊಂಡಿವಿ ಸರ್. ಅಂತಂದ್ರೆ ತಾವು ಬರೋಕ್ಕಿಂತ ಮುಂಚೆ ಭೂಮಿ ಲೆವೆಲ್ ಇರಲಿಲ್ಲ, ಟ್ರ್ಯಾಕ್ಟರ್ ಹಚ್ಚಿ ಎಲ್ಲ ಮಾಡಿ ನೀವೆಲ್ಲ ಒಂದು ಹಂತಕ್ಕೊಂದು ಭೂಮಿಯನ್ನು ಸಮತಟ್ಟಾಗಿ ಮಾಡಿ. ನಾವು ಸರ್, ನಾನು ಕೃಷಿಯಲ್ಲಿ ತೊಡಗಿದಾಗ ನಮ್ಮಲ್ಲಿ ಒಂದು ಸ್ವಲ್ಪ ಭತ್ತ ಸರ್, ನಮ್ಮ ಅಜ್ಜಿಯವರೆಲ್ಲರೂ ಮನೆ ಪೂರ್ತಿಗಾಗಲಪ್ಪ, ಒಂದು ಸ್ವಲ್ಪ ಒಂದು ತೆಗ್ಗು ಪ್ರದೇಶ ಅಷ್ಟು ಹೊಲದಾಗ ಒಂದು ಕಡೆ ನೀರು ಬಂದು ಸಂಗ್ರಹಣೆ ನೀರು, ಮಳೆ ನೀರಾಯಿತು, ನಾವು ನೀರು ಬಿಟ್ಟಿದ್ದು ನೀರಾಯಿತು, ಶೇಖರಣೆ ಒಂದು ಸಂಗ್ರಹಣೆ ಆಗಿ ಒಂದು ಮೂಲಿಗೆ ಒಂದು 4 ಟೈಪ್ ಇರ್ತದೆ ಸರ್. ಅಲ್ಲಿ ಸಂಗ್ರಹಣೆ ಅದಲ್ಲಿ ಯಾವಾಗಲೂ ನೀರು ಇಲ್ಲಿಗೆ ಬರ್ತದೆ ಅಂತೇಳಿ ಒಂದು 1/2 ಎಕರೆ 1 ಎಕರೆ 9 ತೆಗ್ಗ ಇರೋ ಪ್ರದೇಶವನ್ನು ನಮ್ಮ ಅಜ್ಜರು ನಮ್ಮ ತಂದೆಯವರು ಹತ್ತಿ ಬೆಳೀತಾರೆ ಸರ್. ಅದು ಅಕ್ಕಿ ಬೆಳೆಯಕ್ಕೆ ನಮಗೆ ಮನೆಗೆ ಊಟಕ್ಕೆ ಆಗ್ತದೆ ಇದು ಅಂತೇಳಿ. ಅಲ್ಲ ಶರಣವ್ರೆ, ನಾವೊಂದು ಹೇಳ್ತೀನಿ, ಆಗಿನ ಕಾಲದಲ್ಲಿ ಈ ನಾವು ಅಕ್ಕಿ ಏನು ಬೀಗ್ ಬೆಳೆಸ್ತೀವಲ್ಲ ಅಷ್ಟು ಪ್ರಮಾಣದಲ್ಲಿ ಅವಾಗ ಬೆಳೀತಿರ್ಲಿಲ್ಲ, ತಿಂತಿರ್ಲಿಲ್ಲ ನಮ್ಮವರು ರೊಟ್ಟಿ ಉಣ್ತಿದ್ರು, ರೊಟ್ಟಿ ಉಣ್ತಿದ್ರು ಸರ್. ಅದೇನದು ಅವ್ರು ಮೊದಲೆಲ್ಲ ಕಟಾಲಿ ಮಜ್ಜಿಗೆ ಆದಾಗ ಹೈನುಗಾರಿಕೆ ಜಾಸ್ತಿ ಸರ್. ಅವಾಗ ಅವ್ರಿಗೆ ಅಕ್ಕಿ ಅವಶ್ಯಕತೆ ಅಷ್ಟು ಇರ್ಲಿಲ್ಲ. ಏ ಇರ್ಲಿಲ್ಲ ಸರ್ ಅವಶ್ಯಕತೆ, ಬಹಳ ಜನ ಸರ್ ಎಲ್ಲಾ ಸರ್. ಈಗ ಕಾಳು ಕಡೆ ಕಾಯಿ ಪಲ್ಯ ಕಾಳು ಕಡೆ ಏನೋ ಒಂದು ಕಿರಾಣಿ ಸರ್, ಎಣ್ಣೆ ಮತ್ತು ಏನೇ ತಿದ್ರೆ ತರ್ತದ ಸರ್ ಹೊರಗಡೆ. ಅವಾಗ 90% ಹೊಲದಲ್ಲಿ ಬಿತ್ತಿದ್ದ ಬೆಳೆನೇ ಊಟ ಮಾಡ್ತಿದ್ದು ಸರ್. ಈಗ ಹೆಂಗಾಗಿದೆ ಅಂತಂದ್ರೆ, 4 ರೊಟ್ಟಿ ಉಂಡ್ರು ಕೂಡ ಸ್ವಲ್ಪ ಅನ್ನ ತಿಂದ್ರೆ ಹೊಟ್ಟೆ ತುಂಬುದು ಪರಿಪೂರ್ಣ ಊಟ ಅನ್ನೋ ತಲೆಯಲ್ಲಿ ನಾವು ಸರ್ ಹಂಗ ಆಗ್ಬಿಟ್ಟಿವಿ ಸರ್. ಮತ್ತೆ ಅದಕ್ಕೆ ಹೊಂದಾಣಿಕೆ ಮುಟ್ಟಿವಿ ನಾವು. ಹೌದೌದು ಸರ್. ಹಿಂಗ ಹೇಗೆ ಅನ್ಸುತ್ತೆ ಈಗ ಪ್ರಾರಂಭದಲ್ಲಿ ಚಲೋ ಇಳುವರಿ ಬಂತು, ರೇಟ್ ಸಿಕ್ತು, ಬರ್ತಾ ಬರ್ತಾ ಬರ್ತಾ ಬರ್ತಾ ಕೃಷಿ ಖುಷಿ ಕೊಟ್ಟದ್ದು, ಮತ್ತೆ ಹೇಗೆ ಮುಂದೆ ನಿಮ್ಮ ಬದುಕು ಸರ್? ಬರ್ತಾ ಬರ್ತಾ ಏನಾಗ್ಬಿಟ್ಟ ಸರ್, ಈಗ ರಾಸಾಯನಿಕ ಗೊಬ್ಬರಗಳು ಮತ್ತೆ ಈ ಆಳು ಕಾಳುಗಳ ಬೆಲೆ ಜಾಸ್ತಿ ಆಗ್ಬಿಟ್ಟ ಸರ್. ಹೌದು, ಈಗ ರಾಸಾಯನಿಕ ಗೊಬ್ಬರದ್ದು ಸ್ವಲ್ಪ ಜಾಸ್ತಿ ಆಗ್ಯದ ಸರ್. ಮತ್ತೆ ಈಗ ಲೇಬರ್ಸ್ಗಳು ನಮ್ಗೆ ಕೂಲಿಕಾರರಿಗೆ ನಾನು ಕೆಲಸ ಮಾಡ ಫಸ್ಟ್ ಪ್ರಪ್ರಥಮ ಕೆಲಸ ಮಾಡೋಕ್ಕೆ ಹೆಣ್ಣು ಮಕ್ಕಳಿಗೆ 15 ರೂಪಾಯಿ ಕೊಟ್ಟಿನಿ ಸರ್, ಗಂಡು ಮಕ್ಕಳಿಗೆ 25 ರೂಪಾಯಿ ಕೊಟ್ಟಿನಿ, ಗಂಡಾಳಿಗೆ 20, ಹೆಣ್ಣಾಳಿಗೆ 15 ರೂಪಾಯಿ. ಅಂತ ಸಮಯದಲ್ಲಿ ಈಗ ಗಂಡಾಳಿಗೆ 300-400 ರೂಪಾಯಿ, ಹೆಣ್ಣಾಳಿಗೆ 250-300 ರೂಪಾಯಿವರೆಗೆ ಕೂಲಿ ಕೊಡಸ್ತೀವಿ. ಬೇರೆ ಕಡೆ ಕೆಲವೊಂದ್ ಕಡೆ ಬೆಳಿಗ್ಗೆ ಹೋಟ್ಲಲ್ಲಿ ನಾಷ್ಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗುವಂತ ಪದ್ಧತಿ ಕೂಡ ಇದೆ ಬೇರೆ ಸರ್. ಅದನ್ನ ನಾವು ರೈತರಿಗೆ ಅದನ್ನ ಹೇಳ್ಬೇಕಂತಂದ್ರೆ, ಬೆಳಗ್ಗೆ ನಾಷ್ಟ ಮಾಡಿಸ್ಬೇಕು, ಈಗಿನ ಸಲ ಗುಡ್ಗ ಮತ್ತು ಬೀಡಿ ಮತ್ತೆ ವ್ಯವಸ್ಥೆ ಮಾಡ್ಕೊಂಡು ಕೇಸಿ ಅದು ಎಲ್ಲ ಸರ್. ಅದು ಇದು ಕೂಲಿ ಅಲ್ಲ, ಬೇರೆ ಖರ್ಚು ಸರ್. ಹಿಂಗಾಗಿ ರೈತನಿಗೆ ಏನಾಗ ಸರ್, ಆಗಿನ ಬೆಳೆ ಈಗ ಬರೋಲ್ ಸರ್. ಈಗ ಇಳುವರಿ ಕಡಿಮೆ ಆಗಿದೆ ಸರ್. ಈಗ ಭೂಮಿಯಲ್ಲಿ ಫಲವತ್ತತೆ ಒಂದು ಕಡಿಮೆ ಆಗ್ತಾ ಇದೆ. ನಾವು 12 ಕೀಮನಾಟಕ ಔಷಧಗಳನ್ನು ಮತ್ತು ಯಾವುದು ಕಳೆ ಅಂತೇಳಿ ಬಂದದ, ಕಳೆ ಔಷಧ ಅಂತ ಬಂದದ, ಅದನ್ನ ಹಾಕಿ ಭೂಮಿಯನ್ನು ನಾವು ಫಲವತ್ತತೆಯನ್ನು ಕಡಿಮೆ ಮಾಡ್ತಿದ್ವಿ ಏನಂತಂದ್ರೆ, ಅದು ಎಡಿಟ್ ಆಗಿಬಿಟ್ಟಿವಿ ಸರ್ ನಾವು. ಈಗ ಅನಿವಾರ್ಯ ಆಗಿದೆ. ಈಗ ಭತ್ತಕ್ಕೆ ನೋಡಿ ಸರ್, ಈಗ ಮನೆ ಹೊಲದಲ್ಲೆಲ್ಲ ಕಸ ಬೆಳೀತು ಅಂತಂದ್ರೆ ಲೇಬರ್ ಸಿಗ್ಲಾರ್ಸಲ್ವಾಗ ಒಂದು ಔಷಧ ಬಂದಿದೆ ಸರ್, ಈಗ ಕಳೆ ನಾಶಕ ಔಷಧ. ಅದು ಕಳೆ ಹೋಗಕ್ಕೆ ನಾಡ್ತೀವಿ ಓಡ್ತೀವಿ, ಆ ಭೂಮಿ ಫಲವತ್ತತೆ ನಾವು ಹೋಗ್ತದೆ ಅಂತ ನಮ್ಗೆ ಆಗುವಲ್ಲ. ಅನಿವಾರ್ಯ ಆಗಿದೆ ನೋಡಪ್ಪ, ಆಳ ಸಿಗಂಗಿಲ್ಲ, ಆಳ ಕರೆದ್ರು ಕೂಡ ಸರಿಯಾಗಿ ಕೆಲಸನೂ ಮಾಡಲ್ಲ, ಕೂಲಿ ರೇಟ್ನು ಹೆಚ್ಚಿದೆ, ಎಣ್ಣೆ ಹೊಡೆದ್ಬಿಟ್ರೆ ಆಗೋಯ್ತಲ್ಲಪ್ಪ, ಕಿರಿಕಿರಿಲ್ಲ ಒಂದಿನ ಕೆಲಸ ಸರ್. ಇದನ್ನ ಹಿಂಗ ನಾವೆಲ್ಲ ರೈತರು ಕೆಲವೊಂದು ಅದಕ್ಕೆ ಹೊಂದಾಣಿಕೆ ಆಗಿಬಿಟ್ಟಿವಲ್ಲ, ಇದರಿಂದ ಸ್ವಲ್ಪ ಕೃಷಿಯಲ್ಲಿ ಇತ್ತೀಚಿನ ಕೃಷಿಯಲ್ಲಿ ಸ್ವಲ್ಪ ನಮ್ಗೆ ಗೊಂದಲ ಆಗಿದೆ ಸರ್. ಆರಂಭದಲ್ಲಿ ಎಷ್ಟು ಕ್ವಿಂಟಲ್ ಚೀಲ ನಿಮ್ದು ಭತ್ತ ಬಂತು, ಈಗ ಎಷ್ಟಕ್ಕೆ ಬಂದಿದೆ ಸರ್? ನನಗೆ ಸ್ವಲ್ಪ ಅವಾಗ 1 ಎಕರೆಗೆ 45 ಬ್ಯಾಗು ಫರ್ 48 ಬ್ಯಾಗ್ನವರೆಗೆ ನಾನು ಭತ್ತ ಬೆಳೆದೇನೆ ಸರ್. ಈಗ ಅದೇ ಭತ್ತನೇ ಅದೇ ಭೂಮಿಯಲ್ಲಿ ಅದೇ ಭತ್ತನೇ ಖರ್ಚು ಜಾಸ್ತಿ, ಇಳುವರಿ ಕಡಿಮೆ ನನಗೆ. ಇವತ್ತಿನಿಂದ 38-40 ಬರ್ಬೇಕಾದ್ರೆ ಭಾಳ ತ್ರಾಸನಾಗಿ ಬರುತ್ತೆ. ಎಷ್ಟು ಚೀಲ ಗೊಬ್ಬರ ಹಾಕ್ತಿದ್ರೆ ಅವಾಗ ಸರ್? ಅವಾಗ ಒಂದು ಎಕರೆಗೆ ಒಂದು ಸರಕ್ಕೆ ಒಂದು ಚೀಲ ಆಗ್ತದೆ ಸರ್, 50 kg. 50 kg ಒಂದು ಚೀಲಕ್ಕೆ, ಒಂದು ಎಕರೆಗೆ ಒಂದು ಚೀಲ, ಒಂದು ಚೀಲ. ಅದು ಮೂರಂತದಲ್ಲಿ ಒಂದು ಹಂತಕ್ಕೆ ಒಂದು ಚೀಲ, ಎರಡು ಹಂತಕ್ಕೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ಪಂಟೆ ಬಲ್ದಾಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಂತೇಳಿ 1.5 kg. ಆಮೇಲೆ ಲಾಸ್ಟ್ ಮೂರಂತ ಮಾಡ್ತಿದ್ದೇನೆ ಸರ್ ನಾವು. ಈಗ ಒಂದು ಸಲಕ್ಕೆ ನಾವು 2-3 kg ಆಗ್ತೀವಿ ಸರ್ ಆರಂಭದಲ್ಲೇ. 2-3 kg ಇಲ್ಲಾಂದ್ರೆ ಬೆಳೆ ಬರೋಲ್ಲ. ಡಿಎಪಿ ಹಾಕ್ಬೇಕು, ಯೂರಿಯಾ ಹಾಕ್ಬೇಕು, 20-20 ಹಾಕ್ಬೇಕು, ಬೇರೆ ಬೇರೆ ಹಾಕ್ಬೇಕು, ಬೇರೆ ಬೇರೆ ಅಲ್ಲ ಸರ್. ಯೂರಿಯನ್ ಹಾಕ್ಬೇಕು, ಯೂರಿಯಾ ನಾವು ಕೆಲವೊಂದು ಏನ್ ಮಾಡ್ತೀವಿ ಸರ್, ಯೂರಿಯಾ ಸಮತೋಲನ ಕಲ್ಸಬಾರ್ದು ಅಂತೇಳಿ ಕೇಸಿ ಒಂದು ಡಿಎಪಿ ಒಂದು ಯೂರಿಯಾ ಆಗ್ತೀವಿ ಸರ್. ಇಲ್ಲ ಸರ್, ಈಗ ಅದು 20-20 ಅಂತೇಳಿ ಬಂದ ಸರ್, 20-20 ಒಂದು 2-20 ಒಂದು ಯೂರಿಯಾ ಆಗ್ತೀವಿ ಸರ್. ಹಿಂಗ ಕ್ವಾಂಟಿಟಿ ಯೂರಿಯಾ ಜಾಸ್ತಿ ಆದ್ರೆ ಶತು ಕಡಿಮೆ ಆಗ್ತದ. ಇದು ಗೊಬ್ಬರ 20-20 ಹಾಕ್ಬೇಕು, 19-19 ಹಾಕ್ಬೇಕು, ಇನ್ನ 17-17 ಇಂಥದ್ರ ಗೊಬ್ಬರದಲ್ಲಿ ಯೂರಿಯಾ ಮಿಕ್ಸ್ ಇರ್ತಂತ ನಾವು ಯೂರಿಯಾ ಕಡಿಮೆ ಹಾಕೊಂಡು ಔಟ್ರನ್ ಜಾಸ್ತಿ ಹಾಕ್ಯಂತೀವಿ. ಅಂದ್ರೆ ಈಗ ನಾವು 1 ಎಕರೆ, ಅವಾಗ 3 ಚೀಲ 4 ಚೀಲದಾಗಲಿ 1 ಎಕರೆ ಬೆಳೆ ಬೆಳೆದ್ವಿ. ಈಗ ಅಂತ ಕೊನೆ ಅಂತವರಿಗೆ ನಾವು ಕಟಾವಿಗೆ ಬರೋವರಿಗೆ ಗೊಬ್ಬರ ಉಪಯೋಗಿಸ್ಬೋದಂದ್ರೆ 1 ಎಕರೆಗೆ 10 ಚೀಲ ಬೇಕು ಸರ್. 10 ಚೀಲಕ್ಕೆ ಬಂತು, 10 ಚೀಲಕ್ಕೆ ಬಂದ. ಅವಾಗ ರೇಟ್ ಹೆಂಗಿತ್ತು ಗೊಬ್ಬರದ್ದು? ಗೊಬ್ಬರದ ರೇಟ್ ಸರ್ ಅವಾಗ ನಾವು ಉಪಯೋಗ ಮಾಡುವಾಗ 450 rupees ಡಿಎಪಿ ಸರ್. 450 ಉಳಿದು ಗೊಬ್ಬರ ಎಲ್ಲ ಕಡಿಮೆ ಇತ್ತು. ನಮ್ಮ ಡಿಎಪಿ ಅಂತಂದ್ರೆ ಹೈ ಕ್ವಾಲಿಟಿ. ಹೌದು, ಡಿಎಪಿ ಗೊಬ್ಬರ ಹಾಕ್ಯಾನಂದ್ರೆ ಏ ಅವ್ನ ಬೆಳೆ ಕೈ ಕೊಡಲ್ಲ. ಏ ಕರಿ ಗೊಬ್ಬರ ಹಾಕ್ಯಾನಪ್ಪ ಅಂತ ಹೇಳಿದ್ರು, ಅರೇ ಆಗ ಡಿಎಪಿ ಗೊಬ್ಬರ ಬಳಸಕತ್ಯಾನ ಅಂತಂದ್ರೆ ಇವತ್ ದೊಡ್ಡ ರೈತ ಮತ್ತು ಒಳ್ಳೆಯ ಅನುಕೂಲಸ್ಥ ಆ ಗೊಬ್ಬರ ಉಪಯೋಗಿಸ್ತಿದ್ದ, ಬೇರೆ ಯಾರು ಉಪಯೋಗಿಸಕ್ ಆತಿದ್ದಿಲ್ಲ ಅದನ್ನ. ಹೌದು, ಇವ 450 rupees ಚೀಲ, ಏನಪ್ಪ ನಾವು 250 rupees ಕೊಟ್ಟರೆ ಚೀ ಬ್ಯಾಗ್ ಬರ್ತದ, ಒಂದ್ ಬ್ಯಾಗ್ ಹಾಕಿ 2 bags ಬರ್ತಾವೆ. ಹಿಂಗ ನಾವು ಸಣ್ಣ ಮಟ್ಟದಲ್ಲಿ ಬಹಳ ಜನ ಉಪಯೋಗಿಸಿದ್ರು. ಆ ಡಿಎಪಿ ಗೊಬ್ಬರ ಉಪಯೋಗಿಸ್ಯಾರಪ್ಪ ಯಾರನ್ನ ಆ ಮಂಗಳ ಡಿಎಪಿ ಅಂತಂದ್ರೆ ಅದು ಆಯ್ತು, ಅವ್ನ ಬೆಳೆ ಸಮೃದ್ಧಿ ಅಂತ ತಿಳ್ಕೊಬೇಕ್ರಿ. ಅದು ಹಂಗೇ ಇರ್ತು, ಹಂಗೇ ಇತ್ತು. ಅಂದ್ರೆ 1 ಎಕರೆದಲ್ಲಿ ನಾವು 1 ಚೀಲ ಹಾಕ್ಬಿಟ್ರಪ್ಪ ಅಂತ, 1 ಚೀಲ. ಈಗ ನಾವು ಸರ್ ಜೋಳ ಮತ್ತು ಹತ್ತಿಯಲ್ಲಿ 1 ಚೀಲ ಹಾಕಿಬಿಟ್ರೆ ನಾವು ಮತ್ತೆ ಗೊಬ್ಬರನೇ ಕೊಡ್ತಿಲ್ಲ ಆ ಮಂಗಳ ಗೊಬ್ಬರ. ಆ ಗೊಬ್ಬರನ್ನು ಅಷ್ಟೇ ಸುಗಂಧ ಭರಿತವಾಗಿ ಅಷ್ಟೇ ಶಕ್ತಿಶಾಲಿ ಇರ್ತದೆ ಸರ್. ಈಗಿನ ಗೊಬ್ಬರ ನಾವು ನೀರಲ್ಲಿ ಹಿಂಗ್ ಹಾಕಿ ಕಲಸಿದ್ರೆ ಉಸುಗು ಬರ್ತದೆ ಸರ್. ಹೌದು, ಸುದ್ದಿಗಳಾಗ್ತಿರ್ತವೆ. ಹಾಗೆ ಸರ್, ಹಾಗೆ ಸರ್, ನಮ್ಮಲ್ಲಿ ನಾವೇ ನೋಡಿವ್ ಸರ್. ಈಶ್ವರನ್ ಅವ್ರು ಹೇಳಿದ್ರಿ ಈಗ ಗೊಬ್ಬರದ ಒಂದು ಬಳಕೆ ಪ್ರಮಾಣ ಆಯ್ತು, ಅವಾಗ ಎಣ್ಣೆ ಎಷ್ಟು ಸಲ ಹೊಡಿತಿದ್ರಿ ಸರ್? ಅವಾಗ ಒಂದು ಎಣ್ಣೆ ಒಂದು ಸಲ ಫಸ್ಟ್ಗೆ ನಾವು ಫಸ್ಟ್ನೇ ಗೊಬ್ಬರ ಹಾಕಿದಾಗ ಅವನ ಕೀಟನಾಶಕಗಳು ಏನಾದರೂ, ಮತ್ತೆ ಬೇರೆ ಏನಿಲ್ಲ ಸರ್. ಹುಳ ಕಡಿಮೆ ಇದ್ದು ಅವಾಗ? ಹುಳ ಕಡಿಮೆ ಇದ್ದು ಸರ್, ಹುಳ ಕಡಿಮೆ, ರೋಗ ಕಡಿಮೆ, ಏನು ಒಂದು ಸಲ ಸಿಂಪಡಣೆ ಮಾಡ್ತಿದ್ವಿ, ಒಂದು ತಿಂಗಳಾದ್ಮೇಲೆ ಒಂದು ಸಲ ಸಿಂಪಡಣೆ ಮಾಡ್ತಿದ್ವಿ. ಮತ್ತು ಯಾವಾಗ ಕಾಯಿ ಕಟ್ಟುವ ಸಂಬಂಧ ಸರ್, ಕಾಳು ಕಟ್ಟುವ ಹಂತದಲ್ಲಿ, ಕಾಳು ಕಟ್ಟುವ ಹಂತದಲ್ಲಿ ಏನಾದರೂ, ಮತ್ತೆ ನಾವು ದ್ವಾಮೆ ಗಿಮೆ ಏನಿಲ್ಲ ಸರ್ ಅವಾಗ. ಈಗ ಏನಾದರೂ ಸ್ವಲ್ಪ ಕೀಟನಾಶಕಗಳು ಯಾವಾದರೂ ವಸೂಲ ಆಯಿತು, ಇಂಥ ಕೀಟನಾಶಕಗಳು ಏನಾದರೂ ಬಂದು ಬೆಳೆ ನಾಶ ಮಾಡ್ತವೆ ಅಂತೇಳಿ ಅವಾಗ ಒಂದು ಔಷಧ ಹೊಡಿತದೆ. ಎರಡೇ ಔಷಧಕ್ಕೆ ನಾವು ಭತ್ತ ತಗೊಂಡಿವಿ ಸರ್. ಬಿಪಿಎಚ್ ಬರ್ತದೆ, ಕಾಂಡ ಕೊರಕ ಬರ್ತದೆ, ಏನು ಈಗ ಸಾಕಷ್ಟು ಇದೆ ಸರ್. ಈಗ ನಾಟಿ ಮಾಡುದು 15 ದಿನ ಒಳಗ ಒಂದು ಪ್ರೆಸ್ ಸ್ಪ್ರೇ ಬೇಕಂತದ. ಹೌದು, ಈಗಿನ ಅಂತದ ನಾವು ಈಗಿನ ಇನ್ನೊಂದು ಏನಾಗ್ಬಿಟ್ಟು ಸರ್ ರೈತರಲ್ಲಿ, ಆ ರೈತ ಏನ್ ಮಾಡಕತ್ತಾನ, ನಾವು ನಮ್ಮ ಭೂಮಿಯ ನಮ್ಮ ಬೆಳೆಯನ್ನ ಫಾಲೋ ಮಾಡಬಲ್ಲಿವಿ, ಇನ್ನೊಬ್ಬ ರೈತನ ಫಾಲೋ ಮಾಡ್ಕೊತೀವಿ ಬಾಜು ಹೊಲದಲ್ಲಿ. ನಾವು ಅವನು ನಾವು 1 ದಿನಚ್ಚು ಅವ್ನು 2 ಸಲ ತೆಣ್ಣೆ ಹೊಡಿಯಕ್ಕೆ, ಅವ್ನ ಕೊರತೆ ಏನಾದೇನು 2 ಸಲ ಹೊಡ್ದಾನ? ನನ್ನ ಕೊರತೆ ಏನಾದ ನಾನು ಹೊಲ ನೋಡಂಗಿಲ್ಲ, ಅವ್ನ 2 ಸಲ ಹೊಡ್ದಾನ, ನಾಳೆ ನಡೆದು ಹೊಡಿಬೇಕಪ್ಪ, ನಾನು 2 ಸಲ ಹೊಡೆದು ಮುಗಿಸ್ಬೇಕು. ಮತ್ತೆ ಅವನ ಹೊಲದ ಹುಳ ನಮ್ಮಲ್ಲಿ ಬಂದಿತ್ತು ಏನು ಅಂಬ ಒಂದು ಇದರಲ್ಲಿ ನಾವು ಹೊಂಟಿದ್ದೀವಿ ಸರ್. ಈಗ ಶರಣವರೇ, 30 ಎಕರೆ ಹೊರವಲ, 15 ಎಕರೆ ಗದ್ದಿ, ಈ ವರ್ಷ ಹೆಂಗ ಅನಿಸ್ತೆ ಅಂದ್ರೆ? ಈ ವರ್ಷ ಸರ್ ಭತ್ತ ನಾಟಿ ಮಾಡುವ ಮತ್ತೆ ಅದು ಒಡೆ ಬರುವಂತಕ್ಕ ಬಹಳ ಸಮೃದ್ಧಿಯಾದ ಬೆಳೆ ತಗೊಂಡಿದ್ದೀವಿ ನಾವು ಸರ್. ಬಹಳ ಸಮೃದ್ಧಿ ಚೆನ್ನಾಗಿತ್ತು ಆರಂಭದಲ್ಲಿ. ಆರಂಭದಲ್ಲಿ ಚೆನ್ನಾಗಿತ್ತು ಸರ್. ಹತ್ತಿ ಬೀಜ ಹಾಕಿದ್ವಿ, ಬೀಜ ಹಾಕಿದ್ಮಾಗ ಬೀಜ ಸಸಿನೂ ಚೆನ್ನಾಗಿ ಬಂತು, ಬೆಳೆನೂ ಸಮೃದ್ಧಿಯಾಗಿ ಬಂತು. ಯಾವಾಗ ನಮ್ಮಲ್ಲಿ ಕಾಯಿ ಕಟ್ಟಿತ್ತು, ಹತ್ತಿ ಕಾಯಿ ಫಲ ಎಲ್ಲ ಇತ್ತು, ಈ ಮಳೆ ಸ್ಟಾರ್ಟ್ ಆಯ್ತು ಸರ್. ಹವಾಮಾನ ಸ್ವಲ್ಪ ಹವಾಮಾನ ಬದಲಾಗಿ ನಿರಂತರವಾಗಿ ಮಳೆ ನಿರಂತರವಾಗಿ ಸರ್. ಅದರಲ್ಲಿ ನಮ್ಮ ನಿಲ್ಗಲ್ಲಿ ಏರಿಯಾ ಅಂತ ಒಂದು 4 ಹಳ್ಳಿ ನಿಲ್ಗಲ್ ಏರಿಯಾದಾಗ ಸಂಪೂರ್ಣವಾಗಿ 2 ತಿಂಗಳು ಕಂಟಿನ್ಯೂ ಮಳೆ ಸರ್. ನಮ್ಗೆ ಬಿಡದೆ ಎಡ ಬಿಡದೆ, ಮತ್ತೆ ಇವತ್ತು ಬಂದಿತ್ತಪ್ಪ ನಾಳೆಗೆ ಇಲ್ಲ ಅಂದ್ರೆ ನಾಡ್ದು ಬಂದಿತ್ತು ಮಳೆ ನಮ್ಮ. ಅಂತ ಹಂತದಾಗ ಸರ್ ಹತ್ತಿ ಕಾಯಿ ಎಲ್ಲ ಬಿಡುವಂತದಲ್ಲಿ, ಹತ್ತಿಯನ್ನು ಬಿಡುವಂತದಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಸರ್ ನಮ್ಗೆ. ಆ ಮಳೆ ಕಾಯಿ ಸ್ವಲ್ಪ ಬಿಡುವಂತದಲ್ಲಿ ನೀರು ಶೇಖರಣೆ ಆಗಿ ಹತ್ತಿ ನಮ್ಗೆ ಬಹಳ ಹತ್ತಿ ಕೆಟ್ಟೋಯ್ತು. ಅದು ಹತ್ತಿ ಅದು ಬಿಡುವುದನ್ನ ಅದು ಆಗ್ಲಿಲ್ಲ ಸರ್, ಆಗ್ಲಿಲ್ಲ. ಅದರಲ್ಲಿ ನೀರು ಶೇಖರಣೆ ಆಗಿ ಕೆಟ್ಟು ಹೋಗ್ಬಿಡ್ತಾರೆ. ಅಲ್ಲ, ಕೆಲವೊಂದು ನಾನು ಗಮನಿಸಿದ ಹಾಗೆ ಲಿಂಗಸ್ಕೂರು ತಾಲೂಕಿನಲ್ಲಿ ಆ ತೊಗರಿ ಬೆಳೆ ಒಂದು ನಿಂತಲ್ಲೇ ಒಂದು ಮೊಳಕೆ ಹೊಡುವಂತಹ ಒಂದು ಸನ್ನಿವೇಶ. ತೊಗರಿ ಬೆಳೆಯಲ್ಲಿ ಏನಾಗಿದೆ ಸರ್, ಕಾಳು ಕಟ್ಟುವಂಥದ್ದಲ್ಲಿ ಈಗ ಮೊಗ್ಗು ಈಗ ಇದ್ರೆ ಏನು ಮಳೆಗೆ ಏನು ಸ್ವಲ್ಪ ಏನಾಗ್ತಿದ್ದಿಲ್ಲ ಸರ್, ನಮ್ಗೆ ಕಾಳು ಕಟ್ಟಿತ್ತು ಕೆಲವೊಂದು 70% 70% ರೈತರದ್ದು ಭೂಮಿಯಲ್ಲಿ ಕಾಳು ಕಟ್ಟುವಂಥದ್ದಲ್ಲಿ ಮಳೆ ಬಂತು ನಮಗೆ. ಇದು ಡಿಸೆಂಬರ್ ನವೆಂಬರ್ 15 ನಮ್ಗೆ ಡಿಸೆಂಬರ್ 1 ಮಳೆ ವಿಪರೀತ. ಈಗ ಭತ್ತನೂ ಅವತ್ತೆ ಆಗಿನ ಟೈಮ್ ಭತ್ತ ಕಟ್ಟೆವು ನಾವು, ಹೌದು ಭತ್ತ ಕಟಾವು ಮತ್ತು ಹತ್ತಿಯ ಬಿಡಿಸೋ ಸಮಯ. ಒಬ್ರು ಯಾರೋ ಅನುಕೂಲಿಸ್ತ ರೈತರು ಲೇಬರ್ಸ್ ಕೂಲಿ ಅವರು ಸಿಕ್ಕರೆ ಬಿಡಿಸಿದ್ದಾರೋ, ಕೆಲವೊಬ್ರು ಬಿಡಿಸಿದ್ದಿಲ್ಲ. ಆ ಹಂತಕ್ಕೆ ಮಳೆ ಅಷ್ಟ ಆಯ್ತು, ನಾವು ಮಳೆಯಲ್ಲೇ ಬಿಡಿಸಿದ್ದೀವಿ ಸರ್. ಮಳೆಯಲ್ಲೇ ಬಿಡಿಸ್ಬೇಕು, ಅದನ್ನ ಮನೇಲಿ ತರಬೇಕು, ಫ್ಯಾನಿನ ಗಾಳಿಗೆ ಆರಾಕ್ಬೇಕು, ಹೊರಗಡೆ ಆರಾಕಿಲ್ಲ ಸರ್, ಕಂಟಿನ್ಯೂ ಮಳೆ ಅದು. ರೈತರು ಸರ್, ಈಗ ನಾವು ಹೆಂಗ ರೈತರು ಸರ್, ಒಂದು ದಿನಕ್ಕೆ ರೈತರಿಗೆ 300 ರೂಪಾಯಿ 250 ರೂಪಾಯಿಂದ 300 ರೂಪಾಯಿ ಮಳೆ ಬಂದ್ರೆ ಏನು ಬರಲಿಲ್ಲ ಏನು, ಏನ್ ಮಾಡ್ಬೇಕಪ್ಪ, ಬೇರೆಯವ್ರು ಕರ್ಕೊಂಡು ಹೋಗಿ ರೆಡಿ ಇದಾರೆ ಸರ್. ಅದರಿಂದ ರೈತ ಮಳೆ ಬಂದ್ರೂ ಬಿಡಿಸೋಣ ಸರ್, ಮಳೆ ಬರಲ್ಲ ಇದ್ರು ಹಂಗೆ ಬಿಡಿಸೋಂತ ಇದ್ದಾನೆ. ಈಗ ಹತ್ತಿ ರೇಟ್ ಈ ಸಲ ಚೆನ್ನಾಗಿ ಬಂತು, ನಿಮ್ಮ ಇಳುವರಿ ಎಷ್ಟು ಬಂತು? ಈಗ ಇಳುವರಿ ಸರ್ ನಮ್ಮಲ್ಲಿ ಈ ಒಂದು ಮಳೆಯನ್ನು ಬಂದಿಲ್ಲ ಅಂತಂದರೆ ಹೊರಭೂಮಿ 15 ಬರ್ತದೆ ಸರ್. ಒಂದು ಎಕರೆಗೆ 15 ಕ್ವಿಂಟಲ್ ಹೊರಭೂಮಿ ಬೆಳಿತೀವಿ ಎಂಬಷ್ಟು ಅಷ್ಟು ಸಮೃದ್ಧವಾದ ಬೆಳೆ ಬಂದಿತ್ತು ಸರ್. ಅಂದರೆ ವಾತಾವರಣ ಸರ್ ಮಳೆ ಹಚ್ಕೋದಾಗ ನಿಮ್ಗೆ ಲಾಸ್ ಆಯ್ತು? ನಮ್ಮ ಲಾಸ್ ಆಗ್ಬಿಟ್ಟ ಸರ್. ಏನಾಗಿದ್ದಾರೆ 8-10 ಆದ್ರೆ ಸರ್ ಎವರೇಜ್, ಒಬ್ರದ್ದು 10 ಬಂದದ, ಒಬ್ರದ್ದು 8 ಬಂದದ, ಒಬ್ರದ್ದು 6 ಬಂದದ. ಈ ನಮ್ದು ನಾವು ಒಂದು 15 ಎಕರೆ ಮಾಡೀನಿ ಸರ್, ಈ 15 ಎಕರೆ ಮಾಡೀನಿ ಸರ್, 8-9 ಇದ್ದೀವಿ ಸರ್. ಅಂದ್ರೆ ರೇಟ್ ಹೆಚ್ಚಿದೆ, ಸ್ವಲ್ಪ ಉಳ್ಕೊಂಡ್ವಿ. ರೇಟ್ ಹೆಚ್ಚಿದೆ ಸರ್, ರೇಟ್ ಹೆಚ್ಚಾದಂತ ಉಳ್ಕೊಂಡಿನಿ ಸರ್. ಅದನ್ನ ಸರ್ ಫಸ್ಟ್ನೇ ಹಂತದಲ್ಲಿ ಬಿಡಿಸುವಾದಕ್ಕ ಸಮಯದಲ್ಲಿ ಚೆನ್ನಾಗಿ ಬಿಡಿಸಿದ್ರು ಸರ್ ಎಲ್ಲ ಲೇಬರ್ಸ್. ಹೌದೌದು. ಎರಡನೇ ಹಂತಕ್ಕ ಮಳೆಯಲ್ಲಿ ಹೊಡೆತಕ್ಕೆ ಬಿದ್ದು ಕೇಸಿ ಅದು ಅಲ್ಲೇ ಒಂದು ಸ್ವಲ್ಪ ಹತ್ತಿ ಬತ್ತಿ ಆಗಿಬಿಡ್ದಂಗೆ ಆಗಿಬಿಡ್ತು ಸರ್, ಅದು ಗಟ್ಟಿಗೆ ಆಗಿಬಿಡ್ತು. ಹತ್ತಿಕಾಯಿ ಪೂರ ಅದು ಬಿಡಿಸಲಿಲ್ಲ, ಬಿಡಿಸದಾಗಲಿಲ್ಲ ಸರ್. ಅದು ಪೂರ್ತಿ ಓಪನ್ ಆಗಿತ್ತಪ್ಪ ಅಂದ್ರೆ ಅದು ಅತಿ ಈಜಿ ತೆಕ್ಕಾಗಿ ಬರ್ತದೆ, ಬರಲಿಲ್ಲ ನಮ್ಗೆ. ಅದು ಕಾಯಿಗಳು ಕೂಡ ಕೆಲವೊಂದ್ ಕಡೆ ಕರ್ರಗ ಕೊಳತು ಹೋಗ್ಬಿಟ್ಟು ಸರ್, ಈ ಮಳೆ ವಾತಾವರಣದಿಂದ ಕೊಳತು ಹೋಗಿ ಬಹಳ ತ್ರಾಸ ಆಯ್ತು ನಮ್ಗೆ. ಈಗ ಖರ್ಚು ಸರ್, ಒಂದು ಎಕರೆಗೆ ಒಂದು ಕ್ವಿಂಟಲ್ ಬಿಡಿಸ್ಬೇಕಂದ್ರೆ ಒಂದು ಕ್ವಿಂಟಲ್ ಬಿಡ್ತು, ಈಗಿನ ರೇಟು 6,000 ರೂಪಾಯಿ 7,000 ರೂಪಾಯಿ ಅವಾಗಿತ್ತು ಸರ್ ನಮ್ಗೆ. ಕೆಲವೊಬ್ಬರು 8,900 ಮಾರಿದ್ರು ಹೋದ ವರ್ಷ 6,000 ರೂಪಾಯಿ ಸರ್. 6,000 ರೂಪಾಯಿ ಇದ್ದಾಗ ನಮ್ಮಲ್ಲಿ ಕೂಲಿ ಕಡಿಮೆ ಇತ್ತು ಸರ್. ಅವಾಗ ಕೂಲಿ ಕಡಿಮೆ ಇತ್ತು 190 ರೂಪಾಯಿಂದ 200 ಒಳಗೆ ಕೂಲಿ ಇತ್ತು ಸರ್ ಅವಾಗ. ಈಗ ಸರ್ ಕೂಲಿ 250-300 ರೂಪಾಯಿ ಕೂಲಿ. ಹೌದೌದು, 250 ರೂಪಾಯಿ. ಹತ್ತಿ ಬಿಡಿಸುವಂತ ಸಂದರ್ಭದಲ್ಲಿ ಲೇಬರ್ಗಳು ಬಹಳಷ್ಟು ಶಾರ್ಟೇಜ್ ಆಗ್ಬಿಡ್ತಾರೆ. ಬಹಳ ಶಾರ್ಟೇಜ್ ಆಗ್ತದೆ. ಇನ್ನು ನಾವು ಏನ್ ಮಾಡ್ತೀವಿ, ರೈತರು ಬೇಗ ಆಗ್ಲಿ ಬೇಗ ಅಂತೇತಿ 10-12 ರೂಪಾಯಿ ಕೆಜಿ ಕೊಟ್ಟು ಕೆಜಿ ಲೆಕ್ಕ ಕೊಟ್ಬಿಡ ಕೆಜಿ ಲೆಕ್ಕ. ಈಗ 10 ರೂಪಾಯಿ ಕೆಜಿ ಕೊಟ್ರೆ ಒಂದು ಕ್ವಿಂಟಲ್ ಈಗ 1,000 ರೂಪಾಯಿ ಆಯ್ತು ಸರ್. 1,000 ರೂಪಾಯಿ 1,000 ರೂಪಾಯಿ ಇಲ್ಲಿ ನಾವು 8,000 ರೂಪಾಯಿ ಬೆಲೆ ಆದ ಅಂತ ಹೇಳಿ ಕೇಸಿ ನಾವು ರೈತರು 1,000 ರೂಪಾಯಿ ನಾವು 7,000 ರೂಪಾಯಿ ಮಾರ್ತೀವಲ್ಲ ಎಂಬ ಲೆಕ್ಕಕ್ಕೆ ನಾವು ಸ್ವಲ್ಪ ಧೈರ್ಯ ಸಂಘಟಿದ್ದೀವಿ ಸರ್. ಹೌದು, ಈಗಿನ ಬೆಲೆ ನಾವು ಈಗಿನ ಕಾಟನ್ ಮಾರ್ಕೆಟ್ನ ಬೆಲೆ ನಾವು ಎಂದು ಕಂಡಿದ್ದಿಲ್ಲ ಸರ್. ಈ ಬೆಲೆ ಈ ಸಲ ಒಂದು ದಾಖಲೆ, ಈ ಸಲ ದಾಖಲೆ, ಈ ರೈತಗ ಮಳೆಯನ್ನೇ ನಾವು ಬಂದಿದ್ದಿಲ್ಲ ಅಂತಂದ್ರೆ ಈ ಸರ್ ರೈತನ ಮನಸ್ಸು ಉಲ್ಲಾಸದಿಂದ ಇರ್ತದೆ, ಮುಖನೂ ಸಮೃದ್ಧಿಯಾಗಿ ಉಲ್ಲಾಸ ಇರ್ತದೆ ಸರ್. ಅಂದೇನು ಮಳೆ ಬಂದು ನಮ್ಗೆ ಇಳುವರಿ ಕಡಿಮೆ ಆಗ್ಸೋಲಾಗ ಇವತ್ತಿನ ದಿನಲೂ ಬೆಂಬಲ ಬೆಲೆ ಇವತ್ತ 10,450 ರೂಪಾಯಿ ಸರ್. ಇವತ್ತಿನ ಈ ದಿನದ್ದು ಬೆಲೆ ಚೆನ್ನಾಗಿದೆ ಸರ್. ಹತ್ತಿಲ್ಲ, ಮಾಲಿಲ್ಲ. ಮನೆಯಲ್ಲಿ ಮಾಡೋರಷ್ಟು ಜನ ಇದ್ರೆ, ಮತ್ತೆ 3 ಜನ ಅಣ್ಣ ತಮ್ಮರು ಇದ್ರಿ ನೀವು, ಮತ್ತೆ 3 ಜನ ಜೊತೆಯಲ್ಲಿದ್ದೀರು ಅಥವಾ ಏನು ಡಿವೈಡ್ ಆದ್ರು? 3 ಜನ ಜೊತೆಯಲ್ಲಿ ಇದ್ದೀವಿ ಸರ್. 3 ಜನ ಜೊತೆಯಲ್ಲಿ ನಮ್ಮ ಮನೆಯವರು ಹೆಣ್ಮಕ್ಳು ಅವರೆಲ್ಲರೂ ಅವರು ಹೊಲದಲ್ಲಿ ಕೆಲಸ ಮಾಡ್ತಾರೆ, ನಾವು ಹೊಲದಲ್ಲಿ ಕೆಲಸ ಮಾಡ್ತಾರೆ. ನೀವು ನೋಡ್ರಿ, ಸಿನ್ನೂರಿಂದ ಬಂದು ಮತ್ತೆ ನಿಲೋಗಲ್ ಬಂದ್ಮೇಲೆ ಎಷ್ಟು ವರ್ಷಗಳಿಂದ ಕೂಡಿದಿರಿ, ಮತ್ತಿನ್ನು ಸಣ್ಣ ಪುಟ್ಟ ಮನೇಲಿ ಹೆಣ್ಮಕ್ಳು ಏನಾಗಿಲ್ಲ ಸರ್, ಅಂತದಕ್ಕೇನು ಆಸ್ಪದ ಮಾಡಿಕೊಟ್ಟಿಲ್ಲ ಸರ್. ನಾವು ಆಗಿಲ್ಲ ಸರ್, ನಮ್ಮ ಇತ್ತೀಚೆಗೆ ನಂದೊಂದು ದುರ್ಘಟನೆ ಒಂದು ಸಂಭವಿಸಿದೆ ಸರ್ ಮನೆಯಲ್ಲಿ. ನಾನು ತಾಪದಲ್ಲಿದ್ದೇನೆ ಸರ್. ನನ್ನ ತಮ್ಮ ಮೊನ್ನೆ ಸುಮಾರು 2 ತಿಂಗಳಿಂದ ಹತ್ತಿ ಬಿಡಿಸೋಕೆ ಹೋಗಿದ್ದೀವಿ ಸರ್, ಲೇಬರ್ ಕರ್ಕೊಂಡು ನಾವೆಲ್ಲರೂ. ಒಂದು ನಾಗರಾವ್ ಕಚ್ಚಿ ಅವರು ಹಾವು ಕಚ್ಚಿಕೊಂಡು ತೀರ್ಕೊಂಡ್ರು ಸರ್ ಒಂದು 2 ತಿಂಗಳಿಂದ. ನನಗೆ ಅದು ದುಃಖ ತುಂಬಲಾರದಷ್ಟು. ಒಬ್ಬ ನಾವು ವರ್ಷಕ್ಕೆ ವರ್ಷಕ್ಕೆ ನಮ್ಗೆ ರೈತರಿಗೆ ಎಂಟ್ರಿ ಆಗ್ಬೇಕು, ಮನುಷ್ಯರು ಕಡಿಮೆ ಆಕಂತ ಹೋದ ನಾನು ಸ್ವಲ್ಪ ಇದೊಂದು ನೋವು. ಡ್ರೈವರ್ ಇದ್ದ ಸರ್, ಟ್ರ್ಯಾಕ್ಟರ್ ನಡೆ, ನನ್ನ ಸ್ವಂತ ಟ್ರ್ಯಾಕ್ಟರ್, ಅವನ ಟ್ರ್ಯಾಕ್ಟರ್ ಮಾಲೀಕತ್ವ ಅವನೇ ಸರ್ ನಡ್ಸ್ಕೊಂಡು ಹೋಗ್ತಿದ್ದ. ಈ ರೈತರು ನನಗ ಸಮೃದ್ಧಿಯಾದ ಬೆಳೆಯಕ್ಕೆ ಅನುಕೂಲವಾಗಿ ನಾನು ಒಬ್ಬ ದುಡಿಯುವ ಒಂದು ಕೈ ಕಳ್ಕೊಂಡು ನೊಂದಿದ್ದೀನಿ ಸರ್ ಈ ಸರಿ. ನೋಡ್ರಿ, ಇದೊಂದು ದುಃಖದ ವಿಷಯ. ಯಾಕಂತಂದ್ರೆ ದುಡಿಯುವಂತಹ ಒಂದು ವಯಸ್ಸಿನಲ್ಲಿ ಹೆಣ್ಣು ತಮ್ಮ ಜೊತೆಯಾಗಿ ಹೋಗುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ನಡೆದಾಗ ತುಂಬಾ ಬೇಜಾರಾಗುತ್ತೆ. ಸರ್, ನಾನು ಈ ಸಮೃದ್ಧಿಯಾಗಿ ಒಂದು ನಾನು ಬೇರೆ ಏನು ಯಾವ ಆಮ್ದಾನಿ ಇಲ್ಲ ಸರ್, ಯಾವುದು ನನ್ನ ಬ್ಯಾಕ್ ಬೋನ್ ಯಾವುದಿಲ್ಲ, ನನ್ನ ರೈತನಾಗಿ ನನ್ನ ಭೂಮಿಯಲ್ಲಿ ಬರ್ತಕ್ಕಂಥದನ್ನ ಶೇಖರಣೆ ಮಾಡಿಕೊಂಡೇ ನಾನು ಇವತ್ತಿನ ದಿನ 40-50 ಲಕ್ಷ ರೂಪಾಯಿ ಒಂದು ಮನೆ ಕಟ್ಟೀನಿ ಸರ್ ಮನೆಯಲ್ಲಿ ಊರಲ್ಲಿ. ಅದು ಶ್ರಮ ರೀ, ಅದು ನಮ್ಮ ಭೂಮಿ ತಾಯಿ ಕೊಟ್ಟದಂತ ಒಂದು ವರ ಅನ್ಬೇಕು. ಚೆನ್ನಾಗಿದ್ದೀನಿ ಸರ್ ನಾನೆಲ್ಲ ಜೀವನದಿಂದ. ಇರ್ಲಿ, ದೇವರು ನಿಮ್ಗೆ ಶಕ್ತಿ ಕೊಡ್ತಾನೆ, ಇದು ಆಗೋದಲ್ಲ ಒಳ್ಳೇದಕ್ಕೆ ಅನ್ಕೊಂತ ಮುಂದಿನ ಹೆಚ್ಚು ನೀಡಬೇಕಾದ್ರೆ ಶರಣವ್ರೆ. ಈಗ ಮತ್ತೆ ಸದ್ಯ ಈ ಯಂತ್ರ ಹಂಗಾಮು ನಿಮಗೆ ಹಿಂಗಾಯ್ತು, ಮುಂದೇನು ಯೋಜನೆಗಳು ನಿಮ್ಮ ಮನೆಯಲ್ಲಿ? ಹೈನುಗಾರಿಕೆ ಏನಾದರೂ ಬೇರೆ ಬೇರೆ ಪೂರಕ ಉದ್ಯೋಗಗಳು? ಸರ, ಹೈನುಗಾರಿಕೆ ಮಾಡಿದ್ದೆ ನಾವೊಂದು ಕೆಲವು ದಿನದಿಂದ. ಈ ಜವಾರಿ ಆಕಳಗಳು ನಮ್ಮ ಪೂರ್ವಜರೆಲ್ಲರೂ ಒಂದು 10-15 ಆಕಳ ಇಟ್ಟುಕೊಂಡಿದ್ರು ಸರ್. ಮತ್ತು ಸಗಣಿ ಗೊಬ್ಬರನೂ ಆಗ್ತದ, ಈ ಕಡೆ ನಮ್ಗೆ ಹಾಲು ಮತ್ತು ಮೊಸರು ಊಟಕ್ಕೂ ಆಗ್ತದ ಅಂತ ಅನುಕೂಲಕ್ಕಾಗಿದ್ದು ಸರ್. ಈಗ ನನ್ನ ಅಲ್ಲಿ ನಾವೆಲ್ಲರೂ ಎಲ್ಲ ಜನರು ಎಲ್ಲರೂ ಈಗ ಹಳ್ಳ ಕೊಳ್ಳಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು ದನ ಕರುಗಳಿಗೆ ಮೇವಿಲ್ಲದಂಗಾಯ್ತು. ಇದರಿಂದ ನಾವೇನು ಮಾಡ್ತೀವಿ ಸರ್, ನಮ್ಮಲ್ಲಿ ಔಟ್ರನ್ನ ಕಾಯಕ ಮತ್ತೆ ಆಳುಗಳನ್ನ ಯಾರು ನಿಲ್ಲಲ್ಲ. ಗೋಮಾಳ ಅಂತಿರ್ತಿದ್ವು, ಮೇದು ಬರ್ತಿದ್ವು, ಮೇಸಿರ್ತಿರ್ತಿದ್ರು, ಅನುಕೂಲ ಆಗ್ತಿತ್ತು. ಅವಾಗ ಈ ಹಸಿ ಹುಲ್ಲು ಸೇವಾಗ ಮತ್ತೆ ಒಣ ಹುಲ್ಲು ಹಾಕ್ಬೇಕು ನೀವು? ಹಾಕ್ಬೇಕು ಸರ್, ಒಣ ಹುಲ್ಲು ಹಾಕ್ಬೇಕಿದ್ರೆ ಸರ್ ಈಗ ಅದನ್ನ ಮೇಂಟೆನೆನ್ಸ್ ಮಾಡಕ್ಕ ಒಂದು ಆಳ್ ಬೇಕು ಸರ್. ಆ ಆಳು ಈ ಕಾಯ್ಮೆ ಆಳು ನಮ್ಮಲ್ಲಿ ಇಲ್ಲ ಸರ್. ಹೆಂಗತ್ತೆ, ಕೆಲವೊಬ್ಬರಲ್ಲಿ ಇದಾವ, ಅದೇ ಆಂಧ್ರ ಮಂದಿ ಬಂದರಲ್ಲ ಅವರಲ್ಲಿ ಹೋಗಿರ್ತಾರೆ ಸರ್, ನಮ್ಮ ಹಳ್ಳಿ ಜನ ನಮ್ಮ ಹತ್ರ ಇರಲ್ಲ ಸರ್. ಈ ಒಂದು ಕೊರತೆಯಿಂದ ನಾವೆಲ್ಲ ತೆಗೆದು ಕೇಸಿ ಈಗ ಮನೆಗೆ ಬಳಕೆಗಾಗಿ ಒಂದೆರಡು ಆಕಳ ಒಂದೆರಡು ಹತ್ತುಗಳು ಯೂಟ್ರನ್ನ ಹಿಂಗ ಮಾಡ್ಕೊಂಡು ಹೈನುಗಾರಿಕೆ ಔಟ್ರನೇ ನಮ್ಗೆ ಇದೊಂದು ಕೊಡಲಿಲ್ಲ ಅಂದ್ರೆ ಒಂದು ಆಕಳ ಹಾಲು ಕೊಡಲಿಲ್ಲ ಅಂದ್ರೆ ಮತ್ತೆ ಮಾರಿ ಮತ್ತೆ ಒಂದು ಆಕಳ ಆಕಳು ತಂದು ಹೈನುಗಾರಿಕೆ ಮಕ್ಕಳು ಸೋಲುವಾಗ ಮತ್ತೆ ನಮ್ಮ ಸೋಲುವಾಗ ಅದನ್ನು ಈ ಎಣ್ಣೆ ಪಣ್ಣೆ ಸ್ವಲ್ಪ ಎಣ್ಣೆ ಯಾವ್ದು ಕೀಟನಾಶಕ ಹೊಡೆಯಕ್ಕೆ ಹೋದಾಗ ಸ್ವಲ್ಪ ಹಾಲು ಮೊಸರು ಉಂಟ್ರೆ ಮನ್ಸಿಗೆ ತಂಪು ಅನಿಸ್ತದ ಅಂತೇಳಿ ಊಟಕ್ಕನ್ನ ಒಡೆ ಎಣ್ಣೆ ಸ್ಪ್ರೇ ಮಾಡಕ್ಕೆ ಹೋದ್ಕೊಂಡು ಮೊದಲಾದ್ರೂ ಊಟ ಮಾಡಿರ್ತೀವಿ ಹಾಲು ಮೊಸರು, ಮತ್ತೆ ಬಂದ್ ಮಾಗ ಅದನ್ನ ಹಾಲು ಮೊಸರು ಊಟ ಮಾಡೋಣ ಅಂತೇಳಿ ಇದಕ್ಕಾಗಿ ಒಂದು ನಾವು ಹಸುಗಳು ಸಾಕೊಂಡಿವಿ ಸರ್. ಎರಡೆತ್ತದೋ ಸರ್, ಮತ್ತೆ ಸಣ್ಣ ಪುಟ್ಟ ಕೆಲಸಗಳನ್ನ ಎತ್ತುಗಳಿಂದ ಮಾಡ್ತೀವಿ ಸರ್. ಎತ್ತುಗಳಿಂದ ಈಗ ನಮ್ಮ ಬೈಲು ಹೊಲ ಆಯ್ತು, ಯಾವ್ದು ಹತ್ತಿ ಆಯ್ತು, ತೊಗರಿ ಆಯ್ತು, ಕುಂಟೆ ಹೊಡೆಯಬೇಕಾದ್ರೆ ಅವೆಲ್ಲ ಎತ್ತುಗಳು ಇಲ್ದ್ರೆ ಸಾಧ್ಯ ಸರ್. ಈ ಟ್ರ್ಯಾಕ್ಟರ್ ಎಷ್ಟು ಕೆಲಸ ಮಾಡ್ತು ಅಂತಂದ್ರೆ ಎತ್ತುಗಳು ಮಾಡಿದಂಗ ಬೆಳೆಯಲ್ಲಿ ಮಾಡಕ್ ಆಗಲ್ಲ ಸರ್. ಟ್ರ್ಯಾಕ್ಟರ್ ಆಗಲ್ಲ. ಈಗ ಎರಡನೇ ಬೆಳೆ ಭತ್ತಕ್ಕೆ ರೆಡಿ ಮಾಡಿಸ್ತಿದ್ರಿ? ಈಗ ಎರಡನೇ ಬೆಳೆ ಭತ್ತ ಸರ್ ನಿನ್ನೆ ನಾಟಿ ಮಾಡಿದ್ದೀನಿ ಸರ್. ನಾನು ನಾಟಿ ಮಾಡಿದ್ದೀನಿ ಸರ್. ಎಷ್ಟು ಎಕರೆ ಹಾಕಿದ್ರಿ? ಈಗ ಒಂದು 15 ಎಕರೆ ಹಾಕೀನಿ ಸರ್. ನಾನು 15 ಎಕರೆ ಹಾಕೀನಿ ಸರ್. ಯಾವ ತಳಿ? ತಳಿ RNR ಅಂತೇಳಿ. ಇದು ಈಗ ಮುಂಗಾರಿಗೆ ಮೊದಲನೇ ಬೆಳೆಗೆ ನಾವು ಸೋನ ಹಾಕ್ತೀವಿ. ಸೋನ ಹಾಕಿವಿ RNR. ಈ RNR ಅಂತೇಳಿ ಸಸಿ ನಾನು ಈಗ ಒಂದು ಒಂದು ಒಂದು ತಿಂಗಳ 10 ದಿನದಿಂದ ಸಸಿ ಮಡಿ ಮಾಡಿದ್ದೆ ಸರ್. ಆ ಮಡಿಲಿ ಹಾಕಿದೆ. ನಿನ್ನೆ 3 ದಿನ ಆಯ್ತು ಸರ್ ಇವತ್ತಿನ ನಾಟ. ನಿನ್ನೆಗೆ ಮುಗಿದ್ಬಿಟ್ಟ ಸರ್ ನಾಟ. ಈಗ ಹೊರಹೊಲಕ್ಕೆ ಏನಾದ್ರೂ ಕೆನಾಲ್ ನೀರು ನಮ್ಮ ಕಡೆ ಕಡೆ ಸರ್? ಹೊರಹೊಲಕ್ಕೆ ನೀರು ಕೆನಾಲ್ ನೀರು ಏನು ಅದಾವ ಸರ್ ಈಗ ನಮ್ಗ? ಈಗ ಆ ಕಾಯಿ ಎಲ್ಲ ಇಲ್ಲ ಸರ್, ಈಗ ಚಿಗುರು ಅಂತ ಇಲ್ಲ ಯಾವುದ್ರಲ್ಲಿ? ಹತ್ತಿಯಲ್ಲಿ. ಹೌದು, ನಾವು ಮೊನ್ನೆ ತೊಗರಿ ಹಾಕಿದ್ವಿ ಸರ್, ತೊಗರಿ ಕಟಾವ್ ಆಯ್ತು ಸರ್. ತೊಗರಿ ಹಾಕೋದಲ್ಲ ಅಂತ ಶೇಂಗಾ ಬರಲ್ಲ ಸರ್ ನಮ್ಮ ಹತ್ರ. ಎರಿ ಭೂಮಿಯಲ್ಲಿ ಶೇಂಗಾ, ಎರಿ ಭೂಮಿ ನಿಮ್ದು ಕಪ್ಪು ಭೂಮಿ ಇರುವ ಸಲುವಾಗ ಶೇಂಗಾ ನಮ್ಗೆ ಬರಲ್ಲ ಸರ್. ಮತ್ತೆ ಕಡಲೆ ಹಾಕ್ಬೋದು ಸರ್ ನಾವು. ಕಡಲೆ ಈಗ ಲೇಟ್ ಆಯ್ತು, ಕಡಲೆ ಹಾಕ್ಬೋದು ಸರ್. ಈಗ ಭತ್ತ ಬೆಳೆಯುವುದ್ರೆ ಕೆಲವೊಂದು ಜನ ಬಿಟ್ಟಿದ್ದಾರೆ ಸರ್. ಓ ಸರಿ, ನಮ್ಗೆ ನೀರಿನ ಅಭಾವದಿಂದ ನಮ್ಗೆ ಒಡೆ ಬರುವ ಹಂತದಲ್ಲಿ, ಕಾಳು ಕಟ್ಟುವಂಥದ್ದಲ್ಲಿ ನೀರು ಹೋಗ್ಬಿಡುತ್ತೆ ಸರ್ ನಮ್ಗೆ. ಒಂದು ಎಕರೆಗೆ 40 ಚೀಲ 30 ಚೀಲ ಬೆಳೆಯವರು ಒಂದು ಎಕರೆಗೆ 10 ಚೀಲ 15 ಚೀಲ ಬೆಳೆದು ಸರ್, ಅರ್ಧಕ್ಕರ್ಧ ಲಾಸ್ ಆಗಿದ್ದೀವಿ ಸರ್ ನಾವು ಹೋದಷ್ಟು. ಆದ್ರೂ ಈ ವರ್ಷ ನಮ್ಗೆ ಹತ್ತಿರದಲ್ಲಿ ನಮ್ಮ ಊರಿನ ಹತ್ತಿರದಲ್ಲಿ ಒಂದು BR ಅಂತ ಟಾಕ್ ಪಾಯಿಂಟ್ ಆದ ಸರ್, ಬಂಗಾರಪ್ಪ ಕೆರೆ ಅಂತೀವಿ ಸರ್ ನಾವು, ಬಂಗಾರಪ್ಪನ ಕೆರೆ ಅಂತ, ಬಂಗಾರಪ್ಪನ ಕೆರೆ ಅಂತೀವಿ ಸರ್. ಆ ಕೆರೆ ನೀರು ನಮ್ಮ ರೈತರಿಗೆ ನಮ್ಮ ಊರಿಂದ 1995-96 ಒಂದು ಡಿಸ್ಟ್ರಿಬ್ಯೂಟರ್ ಅಂತ ಅದಾವ ಸರ್. ಆ ಡಿಸ್ಟ್ರಿಬ್ಯೂಟರ್ಲಿಂದ ರಾಮ್ಪುರ್ ಕೆರೆ ವಾಟರ್ ಶೇಖರಣೆ, ಹೌದು, ಕುಡಿಯುವ ನೀರಿನ ಪ್ರಯುಕ್ತವಾಗಿ ಅದೊಂದು ಸ್ಟಾಕ್ ಪಾಯಿಂಟ್ ಸೋಲಾಗ ರೈತರಿಗೆ ಸ್ವಲ್ಪ ನಮ್ಮಲ್ಲಿ ಅನುಕೂಲಕ್ಕಾಗ್ಯದ ಸರ್. ಆ ಅನುಕೂಲಕ್ಕೆ ಅದು ಹೋ ಸರಿ ಅನುಕೂಲನೇ ನಮ್ಗೆ. ಅದು ಅಲ್ಲಿ ಬರೋದಾಗ ನಿಮ್ಮೂರು ದಾಟಿ ಬರ್ಬೇಕು ನೀರು, ಏನಾದ್ರು ಒಂದು ಕೆರೆ ಗಿರೆ ಒಂದು ತೆಗಿತಪ್ಪ ತುಂಬಿಸ್ಕೊಳಕ್ ಅನುಕೂಲ ನಡೀತದೆ ಸರ್. ಸ್ವಲ್ಪ ನಾವು ಅಲ್ಲಿ ಅವ್ರ ಇವ್ರಿಗೆ ಯಾರಿಗಾದ್ರೂ ಸ್ವಲ್ಪ ಹೇಳ್ಕೊಂಡು ಅಧಿಕಾರಿಗಳಿಗೆ ಸ್ವಲ್ಪ ಹೇಳ್ಕೊಂಡ್ರೆ ಅವರು ಒಂದಿನ ಎರಡು ದಿನ ನಮ್ಗೆ ರಿಕ್ವೆಸ್ಟ್ ಬಿಡ್ತಾರೆ ಸರ್. ಕೆಲವೊಂದು ಜನ ಮುಂದ ಪೈಪ್ನಲ್ಲಿ ಹೊಲ ಇದ್ದವ್ರಿಗೆ ಅಂಥವ್ರಿಗೆ ನೀರು ಅನುಕೂಲ, ಹಿಂದಿದ್ದವ್ರಿಗೆ ತೊಂದರೆ ಅನುಕೂಲ. ಹಿಂಗಾಗಿ ನಾವು ಬಂಗಾರಂ ಕೆರೆ ಅದಂತೇಳಿ ಹೊಂಟಿದ್ದೀವಿ ಸರ್ ನಾವು. ಹೆಂಗ್ರಿ ಶರಣ ಅವ್ರಿಗೆ PUC ಮುಗಿದ್ಮೇಲೆ ವ್ಯಾಪಾರ ಮುಗಿಸಿ ಮತ್ತೆ ಈಗ 15 ಎಕರೆ ಗದ್ದಿ 30 ಎಕರೆ ಹೊರಹೊಲ ಮಾಡಿಕೊಂಡು 3 ಅಣ್ಣತಮ್ಮರನ್ನ ಜೊತೆಯಲ್ಲಿ ಇಟ್ಕೊಂಡು ತಂದೆ ತಾಯಿಗಳನ್ನ ಇಟ್ಕೊಂಡು ಕೃಷಿ ಮಾಡ್ಕೊಂತ ಹೊಂಟ್ರಿ, ಹೇಗೆ ಅನ್ಸುತ್ತೆ? ಏನಾದರೂ ಖುಷಿ ಅನ್ಸುತ್ತಾ? ಮತ್ತೆ ನೋಡಪ್ಪ ಓದಲಿಲ್ಲ, ಹಿಂಗೆಲ್ಲ ಆಯಿತು, ಮತ್ತೆ ಎಲ್ಲರೂ ಒಂದು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡಿರ್ತಿದ್ವಿ, ಅಂತೇನಾದ್ರೂ ಒಂದು ನೋವು ಅಳುಕು ಏನಾದ್ರು ಕಾಡತ್ತ ಅಥವಾ ಚೆನ್ನಾಗಿದೆ ಅಂತ ಅನ್ಸತ್ತ? ಅದು ಕಾಡ್ತಾ ಇತ್ತು ಸರ್ ನನಗೆ ಒಂದಿನ, ಸ್ವಲ್ಪ ದಿನ ಮೂವರು ಇಲ್ಲೇ ಉಳ್ಕೊಂಡಿವಿ ನಾವು, ಯಾರೋ ಒಬ್ರು ಆದರೂ ಯಾವುದೇ ಒಂದು ಉದ್ಯೋಗದಲ್ಲಿ ನಾವು ಸೇರ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ವಿ ಸರ್, ಇಲ್ಲಂತಲ್ಲ, ಅದು ಅದೊಂದು ಆಸೆ ನಮ್ಗೆ ಅನ್ಕೊಂಡಿತ್ತು. ನಾವು ಅನ್ಕೊಂಡಕ್ಕ ಸ್ವಲ್ಪ ತೊಂದರೆ ಆಯ್ತು ಸರ್. ನಾವು ಹೋಗ್ಬಿಟ್ಟಿವಿ ಅಂತಂದರೆ ಇಲ್ಲಿ ಒಬ್ಬರಿಗೆ ಒಬ್ಬ ಲೇಬರ್ ಕಡಿಮೆ ಆಗ್ತಾರೆ, ಕಡಿಮೆ ಆದಮ್ಯಾಗ ಮತ್ತೆ ನಮ್ಮಂಗೆ ಆಸಕ್ತಿ ಬೇರೆಯವರು, ನಾವು ಸಿಟಿ ಸೇರ್ಯಾರ ನಾನು ಸಿಟಿ ಸೇರಬಾರ್ದಂತ ನಮ್ಮ ಅಣ್ಣ ತಮ್ಮರಲ್ಲಿ ಏನಾದರೂ ಒಡುಕು ಈ ಒಳ್ಳೆ ಬದುಕು ಏನಾದರೂ ಉಂಟಾದರೆ ಕೃಷಿ ನಾವು ನಿಂತು ಹೋಗ್ತದೆ, ಭೂಮಿ ನಾವು ಮತ್ತೆ ಬೇರೆಯವರಿಗೆ ಲೀಸ್ ಕೊಡಂಗಾಗ್ತದೆ, ಮತ್ತೆ ನಾವು ವ್ಯವಸಾಯ ನಮ್ಮ ಪೂರ್ವಜರಲ್ಲಿ ವ್ಯವಸಾಯ ಮಾಡ್ಕೊಂಡು ಮೊನ್ನೆ ಬಂದ ಮನೆ ಅಂತೇಳಿ ಒಂದು ಅಭಿಮಾನಕ್ಕಾಗಿ ನಾವು ಇದರಲ್ಲೇ ಬೆಳೆಯೋಣ, ಇದು ನಮ್ಗೆ ಸ್ವಇಚ್ಛೆ ಅದ ನಮ್ಮದು. ಇವತ್ತು ಕೆಲಸ ಮಾಡೋಕ್ಕೆ ಬೇಜಾರಾಯ್ತು ಮನೆಗೆ ಉಳ್ಕೊಬೋದು, ಅದೇ ಯಾರೊಬ್ಬರ ಹತ್ರ ಕೆಲಸ ಮಾಡ್ಬೇಕಂದ್ರೆ ಅದು ನಿಮಗೆ ಬೇಜಾರಾದ್ರೂ ಆ ಕೆಲಸಕ್ಕೆ ಹೋಗ್ಬೇಕಾಗ್ತದಲ್ಲ, ಅಲ್ಲಿ ಸ್ವತಂತ್ರ ಇಲ್ಲಿ ಸ್ವತಂತ್ರ ಅದ ನಮ್ಗೆ, ನಮ್ಮ ಭೂಮಿ ನಮ್ಗೆ ಯಾವಾಗಾದ್ರೂ ಕೈ ಕೊಡೋದಿಲ್ಲ, ಒಂದು ವರ್ಷ ಕೈ ಕೊಟ್ರೆ ಇನ್ನೊಂದು ವರ್ಷ ಭೂಮಿ ತಾಯಿ ನಮ್ಮನ್ನು ಕೈ ಹಿಡಿತಾಳಲ್ಲ, ಒಂದು ಭರವಸೆ ಮ್ಯಾಗ ನಾವು ಕೃಷಿಯನ್ನು ಅವಲಂಬಿಸ್ಕೊಂಡೇ ಹೊಂಟಿವಿ ಸರ್. ಒಟ್ಟಿನಲ್ಲಿ ಕೃಷಿ ಏಳು ಬೀಳುಗಳನ್ನು ಕಂಡಿದ್ದೀರಿ. ಕಂಡಿದ್ದೀವಿ. ಪ್ರಾರಂಭದಲ್ಲಿ ಕೃಷಿಯಿಂದ ಬಂದು ಚೆನ್ನಾಗಿ ಭೂಮಿನ ಮಾಡಿದ್ರಿ, ಒಂದು ವರ್ಷ ಏರುಪೇರು ಅದು ಇಳಿತಾ ಏರಿತಾ ಇದ್ದ ಸಾಧ್ಯ ಸರ್, ಸಾಧ್ಯತೆ ನಾವು ಧೃತಿಗಿಡದೆ ಭೂಮಿ ತಾಯಿ ನಾವೇನು ನಂಬ್ಕೊಂಡು ಬದುಕ್ತೀವಲ್ಲ ಶರಣವ್ರು, ತಾವು ಹೇಳಿದ್ರಿ 50 ಲಕ್ಷದ ಮನೆಯನ್ನು ನಾನು ಕೃಷಿಯಿಂದನೇ ಮಾಡ್ತೀನಿ, ಅದೊಂದು ಕೃಷಿಯ ವಿಚಾರ ಅನ್ಬೇಕು. ಸಮೃದ್ಧಿ ಕೃಷಿಯಿಂದನೇ ಮಾಡಿ ಸರ್, ನಾನು ಒಟ್ಟಾ ಓಡಾಡ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳನ್ನೆಲ್ಲ ಕೃಷಿಯಿಂದನೇ ಪಡೆದಿದ್ದೀನಿ. ತಂದೆ ತಾಯಿಗಳ ಒಂದು ಹೆಸರನ್ನು ಉಳಿಸಿಕೊಂಡು, ಎತ್ತು ಆಕಳು ಮನೆ ಕಟ್ಕೊಂಡು ಅಣ್ಣ ತಮ್ಮ ನೋಡಿಕೊಂಡು ಒಂದು ಮಕ್ಕಳಿಗೆ ಇನ್ನೊಂದೇನಿಲ್ಲ ಸರ್. ನಮ್ಮ ರೈತರಲ್ಲಿ ನಮ್ಮ ಕೆಲವೊಂದು ಜನ ರೈತರಲ್ಲಿ ಕಾಂಪಿಟೇಷನ್ ಸರ್, ನಾವು ಹೌದು ಅವನು ಜಲ್ಲಿ ನಾಟಿ ಮಾಡಿದ ಅವನಕ್ಕಿಂತ ಜಲ್ಲಿ ನಾಟಿ ಮಾಡ್ಬೇಕು, ನಾನು ಅವನು ಕಟಾವು ಮಾಡಿದ ಅವನಕ್ಕಿಂತ ಮೊದಲು ನಾನು ಕಟಾವು ಮಾಡ್ಬೇಕು, ಈ ಒಂದು ಚರ್ಚಾ ಸ್ಪರ್ಧೆ ನಮ್ಮಲ್ಲಿ. ಹೌದು, ಒಂದು ಆರೋಗ್ಯಕರ ಬೆಳವಣಿಗೆ ಒಂದಾಗಿ ನಮ್ಗೇನಾಗ್ತಾರ ಅದನ್ನೇ ಈ ನಾವು ಈ ಏನ್ ಮಾಡಿದ್ರು ನಾವು ಅದೇ ಭೂಮಿಯಲ್ಲೇ ಮಾಡ್ಬೇಕಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಬೆಳಗ್ಗೆ ತಕ್ಷಣ ಹೊಲಮುಖನೇ ನೋಡ್ಬೇಕು ನಾವು. ನಮಗೆ ವಾಕ್ ಅಂದ್ರೆ ಹೊಲಕ್ ಹೋದ್ರೆ ವಾಕ್, ಹೌದು, ಹೊಲಕ್ ಹೋಗಿ ಸುತ್ತ ಒಂದು ರೌಂಡ್ ನೀರು ನೋಡ್ಬೇಕ, ಭತ್ತ ನೋಡ್ಬೇಕ, ಮತ್ತೆ ಕಾಟ ನೋಡ್ಬೇಕ, ಏನ್ ನೋಡ್ಬೇಕು, ಅದೇ ಒಂದು ವಾಕ್ ನಮ್ಗೆ ಬೆಳಗಿನ ತಿರುಗಾಡೋವರೆಗೆ. ಒಳ್ಳೇದು ಶರಣವ್ರೆ, ಬಹಳಷ್ಟು ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಮತ್ತೆ ನಿಮ್ಮ ಕೃಷಿ ಹೆಚ್ಚೆತ್ತರಕ್ಕೆ ಹೋಗಲಿ, ಮುಂದಿನ ವರ್ಷ ಚೆನ್ನಾಗಿ ರೇಟ್ ಸಿಗಲಿ, ಒಳ್ಳೆ ಕೃಷಿಯನ್ನು ಮಾಡಿ. ಒಂದು ಸಲ ಭೂಮಿ ಕೈ ಹಿಡಿದ್ರಪ್ಪ ಅಂತಂದ್ರೆ ಮೇಲೆ ತಕ್ಕ ಹೋಗ್ತಾಳೆ. ಯಾವುದಕ್ಕೂ ನಾವು ನಿರಾಶೆಯನ್ನು ಮಾಡದೆ ಕೃಷಿಯನ್ನು ಹೋಗ್ತಾ ಇರೋಣ. ದೇವರು ಒಂದಲ್ಲ ಒಂದು ದಿವಸ ನಮ್ಮ ಕೈ ಹಿಡಿದೇ ಹಿಡಿತಾನೆ ಅಂತ ಹೇಳ್ತಾ ನಿಮ್ಮ ಕೃಷಿ ಮತ್ತಷ್ಟು ಮೇಲೆತ್ತರಕ್ಕೆ ಹೋಗಲಿ. ನಿಮ್ಮ ವಿಚಾರಗಳನ್ನು ನಿಮ್ಮ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು. ಶರಣವರೇ ನಮಸ್ಕಾರ. ಸರ್ ಧನ್ಯವಾದಗಳು. ಇದುವರೆಗೆ ದೇವದುರ್ಗ ತಾಲೂಕಿನ ನೀಲೋಗಲ್ ಗ್ರಾಮದ ಶರಣಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರೆ. ರೈತ ಬಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಆರಂಭದಲ್ಲಿ ಕೇಳೋಣ ಹವಾಮಾನ ವರದಿಯನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ಅಂದರೆ 13/1/2022 ಹವಾಮಾನ ವರದಿ ಈ ರೀತಿಯಾಗಿದೆ. ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31°C, ಕನಿಷ್ಠ ಉಷ್ಣಾಂಶ 20°C. ಗರಿಷ್ಠ ಆರ್ದ್ರತೆ ಪ್ರಮಾಣ 63% ಇರುತ್ತದೆ. ಇನ್ನು ಕನಿಷ್ಠ ಆರ್ದ್ರತೆ ಪ್ರಮಾಣ 31% ಇರುತ್ತದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 9-12 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ರೈತ ಬಂಧವರೇ, ಇದುವರೆಗೆ ನಾಳೆ ಅಂದರೆ 13/1/2022 ಹವಾಮಾನ ವರದಿಯನ್ನು ಕೇಳಿದರೆ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಜಿಲ್ಲೆಯಲ್ಲಿ ಶೇಂಗಾ ಬೀಜವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ KRG-1, ಅಜಯ ಮತ್ತು ಕದರಿ-9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಹಿಂಗಾರಿ ಜೋಳದಲ್ಲಿ ಬೆಂಕಿ ಹುಳುವಿನ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬರಿಲ್ ಅಥವಾ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ 50% ತೆನೆಗಳು ಹೊರಬಂದಾಗ ಸಿಂಪಡಿಸಬೇಕು. ಹಾಗೆಯೇ ಈ ಸಿಂಪರಣೆಯನ್ನು ಮತ್ತೆ 4-6 ದಿನಗಳ ನಂತರ ಮತ್ತೆ ಮಾಡಬೇಕು. ಇನ್ನು ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು.

ಹಾಗೂ ಗರಿಷ್ಠ 1,800 ರೂಪಾಯಿಗಳು. ಒಣಮೆಣಸಿನಕಾಯಿ ಸ್ಥಳೀಯ ಕನಿಷ್ಠ 1,900 ರಿಂದ ಗರಿಷ್ಠ 16,000 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ 1,960 ರೂಪಾಯಿಗಳು.